ವಿಶ್ವಾಸಾರ್ಹ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ಮಳೆಯಾಗುವಂತಹ ಸಾಧ್ಯತೆಗಳು ಬಹಳ ಕಡಿಮೆ, ಕೇವಲ 10% ಅನ್ನುವಂತಹ ಒಂದು ಸೂಚನೆ ಅದ. ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲಿ ಒಣ ಪ್ರಖರವಾದಂತಹ ಬಿಸಿಲಿನ ವಾತಾವರಣ ಇರಬಹುದಾಗ್ಯದ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳಾಗಲಿ ಅಥವಾ ದಿನನಿತ್ಯದ ಚಟುವಟಿಕೆಗಳನ್ನಾಗಲಿ ಹಾಕಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಸತ್ಯವಾ ನಾವು ತಿಳಿಯುವ, ಒಂದು ವಾಸ್ತವ ನಾವು ಅರಿಯುವ. ಜೈನ ಶೇಂಕಾರ. ಜೇನುದೊಂಬಿಯ ಸಂರಕ್ಷಣೆ, ಸಾಕಣೆ, ಔಷಧಿಯ ಮಹತ್ವ ಸಾಕ್ಷಾತ್ಕರಿಸುವ ಸರಣಿ. ಕೇಳಿ ಜೈನ ಶೇಂಕಾರ. ಮೊಳಗುತ್ತಿರಲಿ ಜಗದಿ ಜೇನ ಶೇಂಕಾರ, ಜೇನ ಶೇಂಕಾರ, ಜೇನ ಶೇಂಕಾರ. ಜೇನು ತಜ್ಞ. ಜೇನು ತಜ್ಞರೊಂದಿಗೆ ಮಾತುಕತೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ತಜ್ಞ ಕೊಪ್ಪಳದ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ಕೀಟ ತಜ್ಞರಾಗಿರುವ ಡಾ ಬದ್ರಿ ಪ್ರಸಾದ್. ಇಂದಿನ ವಿಷಯ ಜೇನು ಕೃಷಿ ಮತ್ತು ಉಪಕರಣಗಳು. ಎಲ್ಲ ರೈತ ಬಂಧುಗಳಿಗೂ ನಮಸ್ಕಾರ ಮತ್ತು ಜೇನು ಕೃಷಿ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯದಂತಹ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನ ಜೊತೆಗೆ ಡಾಕ್ಟರ್ ಬದ್ರಿ ಪ್ರಸಾದ್ ಅವರನ್ನ ಮಾತಾಡಿಸಿ ಈ ಜೇನು ಕೃಷಿಯನ್ನ ನಾವು ಯಾವ ರೀತಿ ಮಾಡಬೇಕು, ಈ ಜೇನು ಕೃಷಿಯನ್ನ ಮಾಡಬೇಕಂತಂದ್ರೆ ಏನೆಲ್ಲ ಉಪಕರಣಗಳು ಬೇಕಾಗ್ತವೆ, ಏನೆಲ್ಲ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳಬೇಕು, ಜೇನು ತುಪ್ಪವನ್ನು ಹೆಂಗೆ ನಾವು ತೆಗಿಬೇಕು, ಎಲ್ಲ ವಿಷಯವನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಮೊದಲು ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ ಬದ್ರಿ ಪ್ರಸಾದ್ ಅವರ. ನಮಸ್ಕಾರ. ಸರಿಗ, ನಮ್ಮ ರೈತರು ಜೇನು ಕೃಷಿ ಮಾಡಬೇಕು ಅಂತ ಈಗ ನಿರ್ಧಾರ ಮಾಡ್ಯಾರ, ಅಂತಂದ್ಮೇಲೆ ಹೊಸದಾಗಿ ಮಾಡಬೇಕು ಅಂತಂದ್ರೆ ಅವ್ರು ಏನ್ ಮಾಡಬೇಕು, ಎಲ್ಲಿಂದ ಶುರು ಮಾಡಬೇಕು? ಇತ್ತೀಚೆಗೆ ಈ ಒಂದು ಜೇನು ಕೃಷಿಯಲ್ಲಿ ಆಸಕ್ತಿ ಬಹಳ ಬರ್ತಾ ಇದೆ, ಜೇನು ಕೃಷಿ ಮಾಡಬೇಕು ಅಂತ ಅನ್ಕೊಳ್ತಾರ. ಬಹಳಷ್ಟು ಸಂದರ್ಭದಲ್ಲಿ ಏನಾಗುತ್ತೆ, ಅವರಿಗೆ ಒಂದು ಈ ಮೂಲಭೂತ ಮಾಹಿತಿ ಇಲ್ಲದೆ ನೇರವಾಗಿ ಹೋಗ್ತಾರ ಜೇನು ಕೃಷಿ ಮಾಡಬೇಕನ್ನೋ ಒಂದು ಆಸಕ್ತಿ ಹಂಬಲದಿಂದ ಯಾರ ಹತ್ರ ಜೇನು ಪೆಟ್ಟಿಗೆಗಳನ್ನ ಖರೀದಿಸಿಕೊಂಡು ಬರ್ತಾರ, ಆದ್ರೆ ಅದನ್ನು ನಿರ್ವಹಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಬಂದ ಕೆಲವೇ ದಿವಸಗಳಲ್ಲಿ ಅವರು ಹುಳ ಹಾರ್ಕೊಂಡು ಹೋಗಿಬಿಡ್ತಾವ, ಆಮೇಲೆ ಬರೀ ಖಾಲಿ ಪೆಟ್ಟಿಗೆಗಳಷ್ಟನ್ನೇ ಉಳ್ಕೊಂಡಿರೋದನ್ನ ನಾವು ನೋಡ್ತೀವಿ. ಅಥವಾ ಚೆನ್ನಾಗಿರೋ ಪೆಟ್ಟಿಗೆಯನ್ನೇ ತಂದಿರ್ತಾರೆ, ಅದರ ನಿರ್ವಹಣೆ ಕೊರತೆಯಿಂದ ಆ ಒಂದು ಹುಳಗಳನ್ನು ಕಳ್ಕೊಳ್ಳೋದನ್ನು ಸಹಿತ ನೋಡಿರ್ತೀವಿ. ಹಾಗಾಗಿ ಹೊಸದಾಗಿ ಜೇನು ಕೃಷಿ ಮಾಡಬೇಕು ಅಂತ ಅನ್ಕೊಳ್ತಕ್ಕಂಥ ರೈತ ಬಾಂಧವರು ಮೊದಲಿಗೆ ಈ ಒಂದು ಸೂಕ್ತವಾದಂತಹ ತರಬೇತಿಯನ್ನು ಕನಿಷ್ಠ ಒಂದು 3-5 ದಿವಸಗಳ ಒಂದು ತರಬೇತಿಯನ್ನು ಪಡ್ಕೊಳ್ಬೇಕಾಗುತ್ತೆ. ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನ ಎಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಈ ಒಂದು ತರಬೇತಿ ಸಿಗುತ್ತೆ. ಪ್ರತಿಯೊಂದು ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳಲ್ಲಿ ಈ ಒಂದು ತರಬೇತಿ ಖಂಡಿತವಾಗಿ ಸಿಗುತ್ತೆ. ಅಥವಾ ಈ ಕೃಷಿ ವಿಶ್ವವಿದ್ಯಾಲಯ ಹತ್ರ ಇರಲಿಲ್ಲ, ಪ್ರಗತಿಪರ ರೈತರು ಅವರಲ್ಲಿ ಸಹಿತ ಕಲ್ತುಕೊಳ್ಬಹುದು ಇದನ್ನ. ಎರಡನೇದಾಗಿ, ನಮ್ಮಲ್ಲಿ ಬಹಳಷ್ಟು ದುಡ್ಡಿರುತ್ತೆ ಸರ್, ಇದನ್ನ ಬಹಳ ಚೆನ್ನಾಗುತ್ತೆ ಬಿಸಿನೆಸ್, ಒಂದು 5 ಲಕ್ಷ ರೂಪಾಯಿ ಬಂಡವಾಳ ಹಾಕಿಬಿಡ್ತೀನಿ, ಜೇನು ಕೃಷಿ ಪ್ರಾರಂಭ ಮಾಡ್ತೀನಿ, ಖಂಡಿತ ಆ ಒಂದು ಹಂಬಲ ಸಹಿತ ಬಹಳ ಇಟ್ಕೊಳ್ಳೋದು ಬೇಡ. ಯಾಕೆಂದ್ರೆ ಜೇನು ಕೃಷಿ ಅನ್ನೋದು ಎಷ್ಟು ನಾವು ಇನ್ವಾಲ್ವ್ ಆಗಿ ಅದರ ಮೇಲೆ ಆ ಒಂದು ಕೃಷಿ ಅನ್ನೋದು ನಿರ್ಧಾರ ಆಗ್ತಕ್ಕಂಥದ್ದು. ಹೊಸದಾಗಿ ಜೇನು ಕೃಷಿ ಪ್ರಾರಂಭ ಮಾಡ್ತೀನಿ ಅಂತವ್ರಿಗೆ ಕೇವಲ 2 ಅಥವಾ 5 ಪೆಟ್ಟಿಗೆಯಿಂದ ಪ್ರಾರಂಭ ಮಾಡ್ರಿ, ಅದನ್ನ ದೊಡ್ಡ ಪ್ರಮಾಣಕ್ಕೆ ತಗೊಂಡೋಗ್ರಿ. 2 ಅಥವಾ 5 ಪೆಟ್ಟಿಗೆಯಿಂದ ಪ್ರಾರಂಭ ಮಾಡ್ರಿ ದಯವಿಟ್ಟು. ಮೂರನೇದಾಗಿ ಈ ಒಂದು ಪೆಟ್ಟಿಗೆಗಳನ್ನ ತರಬೇಕಾದ್ರೆ ಉತ್ತಮವಾದಂತ ಗುಣಮಟ್ಟದ ಪೆಟ್ಟಿಗೆಗಳನ್ನ ನೋಡಿ ತಗೊಂಡ್ ಬರ್ರಿ. ಅವಾಗ ತಗೊಂಡ್ಬರ್ಬೇಕಾದ್ರೆ ಸಾಧಾರಣವಾಗಿ ಒಂದು ಪೆಟ್ಟಿಗೆಯಲ್ಲಿ 8 ಫ್ರೇಮ್ ಇರುತ್ತದೆ. ಅದರಲ್ಲಿ 4 ಫ್ರೇಮ್ನ ಒಂದು ಹುಳ ಅಥವಾ ಒಂದು ತಟ್ಟು ಇರತಕ್ಕಂಥದನ್ನ ಕೊಡ್ತಾರೆ, ಇನ್ನು 4 ಖಾಲಿ ಫ್ರೇಮ್ ಇರೋದು ಕೊಡ್ತಾರೆ. ಆ 4 ಫ್ರೇಮ್ಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಅದರಲ್ಲಿ ಆಹಾರ ಸಂಗ್ರಹಣೆ ಚೆನ್ನಾಗಿರಬೇಕು, ಮೊಟ್ಟೆ ಮತ್ತೆ ಮರಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇರಬೇಕು, ಹುಳಗಳು ಜಾಸ್ತಿ ಇರಬೇಕು, ರಾಣಿ ಬಹಳ ಸದೃಢವಾಗಿ ಇರತಕ್ಕಂಥದನ್ನ ಗಮನಿಸಬಹುದು. ಆ ಒಂದು ತಟ್ಟುಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮೊಟ್ಟೆ ಮರಿಗಳು ಇರೋದು ರಾಣಿ ಚೆನ್ನಾಗಿದೆ ಅನ್ನೋದನ್ನ ಗುರುತಿಸಿ, ಮೊಟ್ಟೆ ಮರಿಗಳ ಸಂಖ್ಯೆ ಹೆಚ್ಚಿತ್ತು ಅಂದ್ರೆ ರಾಣಿ ಚೆನ್ನಾಗಿದೆ. ಹೌದು, ಈ ಒಂದು ಆಧಾರದ ಮೇಲೆ ನಾವು ಖರೀದಿಯನ್ನ ಮಾಡ್ಕೊಂಡು ತಗೊಂಡ್ಬರ್ಬೇಕಾಗತ್ತೆ. ಸರಿಗೆ ನೀವು ಹೇಳಿದ್ರೆ ತರಬೇತಿ ತಗೊಂಡ್ಮೇಲೆ ಜೇನು ಕೃಷಿ ಶುರು ಮಾಡಬೇಕು ಅಂತ ಹೇಳಿ, ಆದ್ರೆ ಮೊದಲು ಜೇನು ಹುಳುವಿನ ಜೊತೆಗೆ ನಾವು ದೋಸ್ತಿ ಮಾಡ್ಕೊಳ್ಬೇಕು, ಆದ್ರೆ ಅಂಜಿಕೆ ಹೋಗ್ಬೇಕು ಅದಕ್ಕೆ. ಹೌದು, ಇದೇ ಹೆಂಗ್ ಮಾಡ್ಕೊಳ್ಬೇಕು? ಸ್ವಲ್ಪ ಧೈರ್ಯ ಬೇಕು. ಯಾವುದೇ ಒಂದು ಕೃಷಿ ಮಾಡ್ಬೇಕು, ಇವತ್ತು ನಾವು ಒಂದು ಹಸು ಸಾಕ್ತೀನಿ ಅಂತಂದ್ರೆ ನಮಗೆ ಧೈರ್ಯ ಇರಬೇಕು. ಹಸು ಹಾಯ್ತದ ಒದೀತದ ಅಂತ ಹೇಳಿದ್ರೆ ಹೈನುಗಾರಿಕೆ ಮಾಡ್ಲಿಕ್ಕೆ. ಅದೇ ತರನೇ ಜೇನು ಸಾಕಾಣಿಕೆಯಲ್ಲೂ ಅಷ್ಟೇ, ನಿಮಗೆ ಧೈರ್ಯ ಒಂದು ಮೊದಲನೇದು. ಎರಡನೇದಾಗಿ ತಾಳ್ಮೆ. ಯಾರಿಗೆ ತಾಳ್ಮೆ ಇರಲ್ಲ ಅವರಿಗೆ ಜೇನು ಸಾಕಾಣಿಕೆಗೆ ಬರ್ರಿ ಅಂತ ನಾವು ಹೇಳ್ತೀವಿ. ತಾಳ್ಮೆ ಇಲ್ಲ ಅವರಿಗೆ ಜೇನು ತಾಳ್ಮೆಯನ್ನು ಕಲಿಸ್ಕೊಡ್ತದೆ. ನಿಮಗೆ ತಾಳ್ಮೆ ಇರಲಿಲ್ಲ ಅಂತ ಹೇಳಿದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಅದರ ಬಾಧೆಗೆ ಒಳಗಾಗ್ತೀರಿ. ಆಟೋಮೆಟಿಕ್ ಆಗಿ ನಿಮಗೆ ತಾಳ್ಮೆ ಬಂದೇ ಬಿಡ್ತದೆ. ಆ ಒಂದು ತಾಳ್ಮೆಯಿಂದ ನೀವು ಅದರ ಜೊತೆ ವ್ಯವಹರಿಸಿದರೆ ಕಾಲಕ್ರಮೇಣ ಅವು ನಿಮಗೆ ಒಕ್ಕೊಂತವ. ಜೇನುಗಳು ಅಷ್ಟೊಂದು ಸೂಕ್ಷ್ಮ ಜೀವಿಗಳಾಗಿದ್ದು ಸಹಿತ ಅವು ನಿಮ್ಮನ್ನ ಬಹಳ ಈಸಿಯಾಗಿ ನಿಮ್ಮನ್ನ ರೆಕಗ್ನೈಸ್ ಮಾಡ್ತಾವ. ಅಂದ್ರೆ ಪೆಟ್ಟಿಗೆಯೊಳಗೆ ಕೈ ಹಾಕಿದ್ರೆ ನಮ್ಗೇನು ಮಾಡೋದಿಲ್ಲ ಅನ್ನೋ ಒಂದು ಹಂತಕ್ಕೆ ತಗೊಂಡ್ಬರ್ತಾವ. ಅಂತಂದ್ರೆ ಈ ಒಂದು ಪೆಟ್ಟಿಗೆ ನಾವು ತಗೊಂಡ್ ಬಂದ್ಮೇಲೆ ಯಾವ ರೀತಿ ಶುರು ಮಾಡಬೇಕು, ಏನು ಅದ್ರ ಬಗ್ಗೆ? ಈ ಒಂದು ಜೇನು ಕೃಷಿಯನ್ನ ಪ್ರಾರಂಭ ಮಾಡಬೇಕಾದ್ರೆ ನಮಗೆ ಹಲವಾರು ಆಪ್ಷನ್ಸ್ ಇರ್ತವೆ. ಮೊದಲಿಗೆ ಸಣ್ಣದಾಗಿ ನಾವು ಪ್ರಾರಂಭ ಮಾಡಬೇಕಾದ್ರೆ ಬಹಳ ಚೆನ್ನಾಗಿ ನೆರಳಿರತಕ್ಕಂತಹ ಒಂದು ಪ್ರದೇಶವನ್ನ, ತುಂಬಾ ಇಳಿಜಾರಿಲ್ಲದೆ ಸಮತಟ್ಟಾಗಿರ್ತಕ್ಕಂತಹ ಒಂದು ಪ್ರದೇಶವನ್ನ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ನಾವು ಅದರ ಒಂದು ಸ್ಟ್ಯಾಂಡ್ ಅನ್ನ ನಿಲ್ಲಿಸಬೇಕಾದ್ರೆ ನೇರವಾಗಿ ಲಂಬವಾಗಿ ನಾವು ಆ ಸ್ಟ್ಯಾಂಡ್ ಅನ್ನ ನಿಲ್ಲಿಸಬೇಕು. ನಿಲ್ಲಿಸಿದ ಮೇಲೆ ನೆರಳಿನಲ್ಲಿ ಆ ಒಂದು ಪೆಟ್ಟಿಗೆಯನ್ನು ಇಡಬೇಕಾಗತ್ತೆ. ಯಾಕೆಂತ ಹೇಳಿದ್ರೆ ನಮ್ಮಲ್ಲಿ ಈ ಒಂದು ತುಡುವೆ ಜೇನಲ್ಲಿ ಏನಾಗುತ್ತೆ, ಅಷ್ಟೊಂದು ಪ್ರಮಾಣದ ಅಂಟನ್ನು ನಾವು ಉಪಯೋಗ ಮಾಡೋದಿಲ್ಲ. ನಮ್ಮ ಈ ಒಂದು ಬಿಸಿಲಿಗೆ ಅದು ಆ ತಟ್ಟುಗಳು ಮೇಣ ಕರಗತಕ್ಕಂತ ಸನ್ನಿವೇಶ ಜಾಸ್ತಿ ಇರ್ತದೆ. ಹಾಗಾಗಿ ಅದನ್ನ ನೆರಳಿನಲ್ಲೇ ಇಡಬೇಕು, ಇದು ಬಹಳ ಮುಖ್ಯವಾದದ್ದು. ಎರಡನೇದಾಗಿ ಚಳಿಗಾಲದಲ್ಲಿ ಇತ್ತಂತ ಹೇಳಿದ್ರೆ ಸೂರ್ಯನ ಬೆಳಕು ನೇರವಾಗಿ ದ್ವಾರದ ಮೇಲೆ ಬೀಳುವಂತೆ ಇಡಬೇಕಾಗುತ್ತೆ. ಬೇಸಿಗೆ ಕಾಲದಲ್ಲಾದ್ರೆ ಬಿಸಿಲು ಪೆಟ್ಟಿಗೆಯ ಮೇಲೆ ಬೀಳಲಾರದಂತೆ ಇಡಬೇಕಾಗುತ್ತೆ, ಇದು ಬಹಳ ಮುಖ್ಯವಾಗುತ್ತೆ. ಮತ್ತೆ ಮಳೆ ಬರತಕ್ಕಂತ ಸನ್ನಿವೇಶಗಳಲ್ಲಿ ನಾವು ಇಟ್ಟಾಗ ಸ್ವಲ್ಪ ಅದಕ್ಕೆ ಸ್ಲೋಪ್ ಅಂದ್ರೆ ವಾಟೆ ಅಂತ ಏನ್ ಹೇಳ್ತೀವಿ ಅದನ್ನ ಬಹಳ 0.01 ಅಂತ ಹೇಳ್ತೀವಿ ನಾವು. ವಾಟೆ ಸ್ಲೋಪ್ ಎಷ್ಟು ಇರ್ಬೇಕು ಪರ್ಸೆಂಟೇಜ್ ಅಂತಂದ್ರೆ, ಅಂದ್ರೆ ಬಿದ್ದ ನೀರು ಪೆಟ್ಟಿಗೆ ಒಳಗೆ ಹೋಗಲಾರದಂಗೆ ಹೊರಗೆ ಹೋಗಂತೆ ಸ್ವಲ್ಪ ಸ್ಲೋಪ್ ಕೊಟ್ಟು ಇಟ್ಟರೆ ಸಾಕಾಗತ್ತೆ. ಈ ಒಂದು ಎಚ್ಚರಿಕೆಯನ್ನು ನಾವು ತಗೊಂಡ್ಬಿಟ್ಟು ಪ್ರಾರಂಭ ಮಾಡಬೇಕಾಗತ್ತೆ. ಇನ್ನ ಮುಖ್ಯವಾಗಿ ನಮಗೆ ಹೊಲ ಇಲ್ಲ ಸರ್ ಅಂತಂದ್ರೆ ನಾವು ಜೇನು ಕೃಷಿ ಮಾಡಕ್ಕಾಗಲ್ಲ ಅಂತ ಅನ್ನೋದು ಅಂತಹ ಒಂದು ರೈತ ಬಾಂಧವರಿಗೆ ಖಂಡಿತವಾಗಿದೆ. ನಿಮ್ಮದೇ ಹೊಲ ಇರಬೇಕಂತ ಇಲ್ಲ, ಮನೆಯಲ್ಲಿ ಇಟ್ಟುಕೊಂಡು ಜೇನು ಸಾಕಾಣಿಕೆಯನ್ನ ಮಾಡಬಹುದು. ಅದು 1 ಪೆಟ್ಟಿಗೆನೆ 2 ಪೆಟ್ಟಿಗೆನೆ ಅದೇ ಬಹಳ ಕಡಿಮೆ ಪ್ರಮಾಣದಲ್ಲಿ ಮಾಡೋರು ಮನೆ ಒಳಗಡೆನೆ ಇಟ್ಕೊಂಡು ಮಾಡತಕ್ಕಂಥದ್ದು ಉಂಟು. ಇವತ್ತು ನಿಮ್ಮ ಮನೆಯ ಜಗಲಿ ಮೇಲೆ ಅಂಗಳದಲ್ಲಿ ಅಥವಾ ಕಿಟಕಿಗೆ ಇರತಕ್ಕಂತಹ ಛತ್ತಿನ ಮೇಲೆ ಇಟ್ಟು ಜೇನು ಕೃಷಿಯನ್ನು ಮಾಡಬಹುದು. ಮನೆಯ ತಾರಸಿ ಮೇಲೆ ಮಾಡಬಹುದು, ಅಂದ್ರೆ ಸ್ವಲ್ಪ ನೆರಳನ್ನ ಒದಗಿಸಬೇಕಾಗತ್ತೆ ಕೃತಕವಾಗಿ. ಇಲ್ಲ ನೀವು ಮನೆಯ ಒಳಗಡೆ ಇಟ್ಕೊಂತೀವಿ ಅಂತ ಹೇಳಿದ್ರೆ ಕತ್ತಲೆಯ ಮೂಲೆಯಲ್ಲಿ ಇಡಬೇಕಾಗತ್ತೆ. ಜಾಸ್ತಿ ಬೆಳಕು ಅಥವಾ ನಾವು ಈ ದೀಪವನ್ನ ಹಾಕಿದಾಗ ದೀಪದ ಒಂದು ಆಕರ್ಷಣೆಗೆ ಬೆಳಕಿಗೆ ಹುಳಗಳು ಹೊರಬರ್ತಾವ. ಹೊರಬಂದು ಆ ದೀಪದ ಸುತ್ತ ಹಾರಾಡಿ ಜೀವ ಕಳ್ಕೊಳ್ತಕ್ಕಂಥ ಸನ್ನಿವೇಶ ಇರ್ತದೆ. ಹಾಗಾಗಿ ಸ್ವಲ್ಪ ಕತ್ತಲೆಯ ಮೂಲೆ ಇದ್ದು ಹೊರಗೆ ಒಳಗೆ ಓಡಾಡಲಿಕ್ಕೆ ಒಂದು ಬೆಳಕಿನ ಕಿಂಡಿ ಅಷ್ಟೇ ಇದ್ರೆ ಅಲ್ಲಿ ಸಹಿತ ನಾವು ಮನೆ ಒಳಗಡೆ ಇಟ್ಕೊಂಡು ವ್ಯವಸಾಯ ಮಾಡಿ. ನೈಸರ್ಗಿಕವಾಗಿದ್ರೆ ತಾರಸಿ ಮೇಲೆ ಮಾಡಬಹುದು, ಕತ್ಲಾದ್ಮೇಲೆ ಅಲ್ಲಿ ಬೆಳಕು ಇರೋದಿಲ್ಲ. ಆ ದೀಪದ ಬೆಳಕು ಇಲ್ಲದೆ ಇರೋ ಕಡೆ ನೀವು ಎಲ್ಲಿ ಬೇಕಾದ್ರೂ ಮಾಡಬಹುದು. ಸರ್, ನಾವು ಹೊಲದಾಗ ನಾವು ಮಾಡ್ತೀವಿ ಅಂತಂದ್ಮೇಲೆ ಅದಕ್ಕೆ ಏನೇನು ಆಹಾರ ಇದ್ರೆ ಚಲೋ, ಯಾವ್ಯಾವ ಬೆಳೆ ನಮ್ಮ ರೈತರು ಬೆಳೆದಿದ್ರೆ ಈ ಜೇನನ್ನ ಸಾಕ್ಲಿಕ್ಕೆ ವಿಚಾರ ಮಾಡ? ಮೂಲವಾಗಿ ನಾವು ಯೋಚನೆ ಮಾಡೋದಾದ್ರೆ ನಾವೇನ್ ಅನ್ಕೊಂತೀವಿ ಅಂತ ಹೇಳಿದ್ರೆ ಈ ಬೆಳೆಗಳನ್ನ ಬೆಳೆದ್ರಷ್ಟೇ ನಮ್ಗೆ ಆಹಾರ. ಅದು ಈ ಸೂರ್ಯಪಾನ ಇರಬಹುದು, ಎಳ್ಳು ಗುರೆಳ್ಳು ಇಂಥದ್ದಿದ್ರೆ ಮಾತ್ರ ಅದರ ಆಹಾರ ಅಂತ ಅನ್ಕೊಂತೀವಿ ನಾವು. ಆದ್ರೆ ಜೇನಿಗೆ ಆಹಾರ ಅಂತಕ್ಕಂಥದ್ದು ಅದಷ್ಟೇ ಅಲ್ಲ, ಪ್ರಕೃತಿಯಲ್ಲಿ ಹೂ ಬಿಡತಕ್ಕಂಥ ಪ್ರತಿಯೊಂದು ಪರಾಗ ಮಕರಂದ ಇರತಕ್ಕಂಥ ಪ್ರತಿಯೊಂದು ಕಳೆ ಕಸ ಸಹಿತ ಅದಕ್ಕೆ ಆಹಾರನೇ. ಅಂದ್ರೆ ಬದುವಿನ ಮೇಲೆ ಬೆಳೀತಕ್ಕಂಥ ಕಳೆ ಕಸ ಸಹಿತ ಅದಕ್ಕೆ ಆಹಾರನೇ. ಹಾಗಾಗಿ ಅವು ಯಥೇಚ್ಛವಾಗಿದ್ರೆ ಅದು ತನ್ನಷ್ಟಕ್ಕೆ ತಾನು ಬದುಕುವಂತದ. ನಮಗೆ ಪರಾಗಸ್ಪರ್ಶದ ಒಂದು ಪ್ರಯೋಜನ ಬೇಕು ಅಂತ ಹೇಳಿದ್ರೆ ಉತ್ತಮವಾದಂತಹ ಬೆಳೆಗಳನ್ನಿಟ್ಟು ಆ ಬೆಳೆಗಳಲ್ಲಿ ಜೇನು ಸಾಕಾಣಿಕೆಯನ್ನು ಮಾಡಿದ್ರೆ ನಮಗೆ ಅದರ ಇಳುವರಿ ಜಾಸ್ತಿ ಆಗುತ್ತೆ. ಅದು ನಮ್ಗೆ ಅನುಕೂಲ ಆಗುತ್ತೆ. ಅಂತಂದ್ರೆ ಈಗ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ತೊಗರಿ ಲಕ್ಷಗಟ್ಟಲೆ ಹೆಕ್ಟರ್ ನಲ್ಲಿ ಬೆಳೆದಿರ್ತಾರೆ. ಇಂತಲ್ಲಿ ನಾವು ಈ ಜೇನು ಪೆಟ್ಟಿಗೆನ ಇಟ್ಟು ಇಳುವರಿ ಅನ್ನೋದು ಹೆಚ್ಚಿ ತೋಳಿಕ್ ಸಾಧ್ಯ ಆಗುತ್ತೆ ಹೆಂಗೆ? ತೊಗರಿಯಲ್ಲಿ ಚೆನ್ನಾಗಿ ಅದು ಪರಾಗ ಸಿಗತಕ್ಕಂತಹ ಒಂದು ಗಿಡ, ಅಲ್ಲಿ ಪರಾಗಕ್ಕೆ ಬರ್ತದೆ. ಆದ್ರೆ ಇಲ್ಲಿ ಯಥೇಚ್ಛವಾಗಿ ಒಂದು ರಾಸಾಯನಿಕವನ್ನ ಬಳಸೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನ ನಾವು ವಹಿಸಬೇಕಾಗುತ್ತೆ. ಅಂದ್ರೆ ರಾಸಾಯನಿಕ ಬಳಸದೇ ಇದ್ದಂತ ಹೊಲದಲ್ಲಿ ಅವನ್ನ ಇಡಬೇಕು ಒಂದೇದು. ಇಲ್ಲ ಅಂತ ಹೇಳಿದ್ರೆ ರಾಸಾಯನಿಕವನ್ನು ಸಿಂಪರಣೆ ಮಾಡಬೇಕಾದ್ರೆ ಅದನ್ನ ಬೇರೆಡೆಗೆ ಸ್ಥಳಾಂತರಿಸಬೇಕಾಗತ್ತೆ ಜೇನು ಪೆಟ್ಟಿಗೆಗಳನ್ನ. ಆ ಒಂದು ಎಚ್ಚರಿಕೆಯನ್ನು ತಗೊಳ್ಳಿಕ್ಕೆ ನಾವು ಸಿದ್ಧರಾದ್ರೆ ಅಲ್ಲಿ ನಾವು ಜೇನು ಕೃಷಿಯನ್ನ ಮಾಡಬಹುದು. ಸರ್, ಹಾಗಾದ್ರೆ ಒಂದ್ಸಲ ಜೇನು ಸಾಕಾಣಿಕೆ ಮಾಡಬೇಕು ಅಂತಂದ್ರೆ ಇವು ಪೆಟ್ಟಿಗೆಗಳು ಕುಟುಂಬಗಳು ಎಲ್ಲಿ ಸಿಗ್ತಾವೆ ಅಂತ ಏನಾದ್ರೂ ವಿಳಾಸ ಹೇಳಬಹುದು ಸರ್? ಈಗ ನಾವು ತೋಟಗಾರಿಕೆ ಇಲಾಖೆಯೊಳಗೆ ಹಲವಾರು ಈಗ ಸಂಘ ಸಂಸ್ಥೆಗಳು ಮತ್ತೆ ಪ್ರಗತಿಪರ ರೈತರು ಇವರು ಒಂದು ಏಜೆನ್ಸಿ ಎಂಪ್ಯಾನಲ್ಮೆಂಟ್ ಆಗಿರುತ್ತೆ. ಅಂದ್ರೆ ನಿಮಗೆ ಸಹಾಯಧನ ಬೇಕು ಅಂತ ಹೇಳಿದ್ರೆ ಅಲ್ಲಿಂದ ತರಬೇಕಾಗತ್ತೆ. ಸಹಾಯಧನ ಬೇಡ ಸರ್ ಅಂತ ಹೇಳಿ ಈಗಾಗಲೇ ಸಾಕಷ್ಟು ಜನ ಪ್ರಗತಿಪರ ರೈತರು ಜೇನು ಕೃಷಿಯಲ್ಲಿ ತೊಡಕೊಂಡಿರೋರ ಹತ್ರ ಈ ಒಂದು ಜೇನು ಕುಟುಂಬಗಳು ಪೆಟ್ಟಿಗೆಗಳು ಲಭ್ಯ ಇದಾವೆ, ನೀವು ಅಲ್ಲಿ ಖರೀದಿ ಮಾಡಬಹುದಾಗತ್ತೆ. ಒಂದು ಜೇನು ಪೆಟ್ಟಿಗೆಯೊಳಗ ಏನೇನು ಇರ್ತದೆ? ಜೇನು ಸಾಕಾಣಿಕೆ ಮಾಡಬೇಕಾದ್ರೆ ಏನೆಲ್ಲ ಬೇಕು ಅನ್ನೋದನ್ನ ಸ್ವಲ್ಪ ಅರ್ಥ ಮಾಡ್ಕೋಣ. ಮೊದಲನೇದಾಗಿ ಬೇಕಾಗಿರತಕ್ಕಂಥದ್ದು ಒಂದು ಜೇನು ಕೃಷಿಗೆ ಜೇನು ಪೆಟ್ಟಿಗೆ ಬೇಕು. ಜೇನು ಪೆಟ್ಟಿಗೆಯಲ್ಲಿ ಇವತ್ತು ಮಾರುಕಟ್ಟೆಯಲ್ಲಿ ಹಲವಾರು ಮಾದರಿಗಳು ಲಭ್ಯ ಇದಾವೆ. ನಾನಾಗ್ಲೇ ಹೇಳದಂಗೆ ಲಾಂಗ್ ಸ್ಟ್ರೋತ್ ಅಂತೇಳಿ ಒಂದು ಪೆಟ್ಟಿಗೆ ಇದೆ, ನ್ಯೂಟನ್ಸ್ ಬಿಹೈವ್ ಅಂತೇಳಿ ಅದೊಂದಿದೆ, ISI ಮಾರ್ಕ್ ಇರತಕ್ಕಂಥದ್ದು ಇದೆ. ಹೆಚ್ಚು ಪ್ರಚಲಿತವಾಗಿರ್ತಕ್ಕಂಥದ್ದು ಎಲ್ಲರೂ ಒಪ್ಕೊಂಡಿರ್ತಕ್ಕಂಥದ್ದು ISI ಮಾರ್ಕ್ ಇರತಕ್ಕಂತಹ ಒಂದು ಜೇನು ಪೆಟ್ಟಿಗೆ. ಎರಡನೇದಾಗಿ ಆ ಒಂದು ಜೇನು ಪೆಟ್ಟಿಗೆಯನ್ನು ಇಡಲಿಕ್ಕೆ ಸ್ಟ್ಯಾಂಡ್ ಬೇಕಾಗುತ್ತೆ. ಮೂರನೇದಾಗಿ ಆ ಒಂದು ಜೇನನ್ನ ಹುಳಗಳನ್ನ ನಿಯಂತ್ರಣ ಮಾಡಬೇಕಾದ್ರೆ ರೋಷಕ್ಕೆ ಬಂದಾಗ ನಿಯಂತ್ರಣ ಮಾಡಬೇಕಾದ್ರೆ ಹೊಗೆ ತಿದಿ ಅಂತೇಳಿ ಸಿಗುತ್ತೆ, ಸ್ಮೋಕರ್ ಅಂತ ಹೇಳ್ತೀವಿ, ಅದು ಬೇಕಾಗುತ್ತೆ. ಮತ್ತೆ ನಮ್ಮ ಮುಖದ ಒಂದು ರಕ್ಷಣೆಗೆ ಅದೇನಾದ್ರು ಮುಖದ ಮೇಲೆ ಚುಚ್ಚಬಹುದು, ಕಣ್ಣಿಗೆ ಚುಚ್ಚಬಹುದು ಅಂತ ಹೇಳಬೇಕಾದ್ರೆ ಮುಖಕ್ಕೆ ಒಂದು ಮುಖಪರದೆ ಬಿ ವೇಲ್ ಅಂತ ಕರಿತೀವಿ, ಅದರ ಅವಶ್ಯಕತೆ ಇರುತ್ತೆ. ಅದರ ಜೊತೆಗೆ ನಮ್ಮ ಕೈಗಳಿಗೆ ಗ್ಲೌಸ್ ಅವಶ್ಯಕತೆ ಇದೆ, ತಗೋಬಹುದು. ಇನ್ನು ಅದ್ರ ಜೊತೆಗೆ ಬಹಳ ಪ್ರಮುಖವಾಗಿ ಬೇಕಾಗ್ತಕ್ಕಂಥದ್ದು ರಾಣಿ ತಪ್ಪಿಸ್ಕೊಂಡು ಹೋಗಬಾರ್ದು ಅನ್ನೋಕ್ಕೆ ರಾಣಿ ಗೇಟ್ ಅಂತ ಸಿಗುತ್ತೆ, ಅದನ್ನ ತಗೋಬಹುದು. ನಾವು ಹೊಸದಾಗಿ ವಿಂಗಡಣೆಯಾದಂತಹ ಪಾಲಾದಂತಹ ಕುಟುಂಬದಿಂದ ರಾಣಿಯನ್ನ ಸಂಗ್ರಹಣೆ ಮಾಡ್ಕೊಳ್ಳಿಕ್ಕೆ ರಾಣಿ ಪಂಜರ ಸಿಗುತ್ತೆ, ಅದನ್ನ ಇಟ್ಕೊಳ್ಬೇಕಾಗತ್ತೆ. ಇದೆಲ್ಲದರ ಜೊತೆಗೆ ಮೇಣದಿಂದ ಅಂಟುಕೊಂಡಿರ್ತಾವ ಕೆಲವು ಸಲಿ ಆ ಒಂದು ಪೆಟ್ಟಿಗೆಯಲ್ಲಿ ಇರತಕ್ಕಂತ ಫ್ರೇಮ್ಗಳು, ಅದನ್ನ ಬಿಡಿಸ್ಕೊಳ್ಳಿಕ್ಕೆ ಹೈವ್ ಟೂಲ್ ಅಂತೇಳಿ ಸಿಗುತ್ತೆ, ಅಂದ್ರೆ ಉಳಿ ಆಕಾರದ ಒಂದು ಸಿಗುತ್ತೆ, ಅದನ್ನ ತಗೊಳ್ಬೇಕಾಗತ್ತೆ. ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಜೇನುತುಪ್ಪ ಬಂದಾಗ ಜೇನುತುಪ್ಪವನ್ನು ತೆಗಿತಕ್ಕಂತ ಒಂದು ಉಪಕರಣ ಸಿಗುತ್ತೆ, ಈ ಒಂದು ಉಪಕರಣವನ್ನ ತಗೊಳ್ಬಹುದು. ಇಷ್ಟು ಸಾಧಾರಣವಾಗಿ ಒಂದು ಜೇನು ಕೃಷಿಗೆ ಇಷ್ಟೆಲ್ಲ ಉಪಕರಣಗಳು ನಮಗೆ ಬೇಕಾಗುತ್ತೆ. ಇವೆಲ್ಲ ಸೇರಿದ್ರೆ ಒಟ್ಟಾರೆ ಎಷ್ಟು ಖರ್ಚಾಗಬಹುದು ಸರ್? ನಮ್ಮಲ್ಲಿ ಈಗ ಸಾಧಾರಣವಾಗಿ ಅಂದ್ರೆ ಒಂದು ಕುಟುಂಬ ಪೆಟ್ಟಿಗೆ ಸ್ಟ್ಯಾಂಡ್ ಸೇರಿ 4,500 ರೂಪಾಯಿ ರೇಟ್ ಆಗುತ್ತೆ. ಉಳಿದ ಉಪಕರಣಗಳಂತ ಹೇಳಿದ್ರೆ ನಾವು ಯಾವ ಗುಣಮಟ್ಟದ ತಗೊಂತೀವಿ ಅದ್ರ ಮೇಲೆ ಹೋಗುತ್ತೆ. ಜೇನು ತೆಗಿತಕ್ಕಂತ ಉಪಕರಣ 3,000-5,000 ತನಕ ಇದೆ. ಇನ್ನು ಉಳಿದಂತೆ ನಮ್ಮ ಮುಖಪರದೆ ಆಗಿರ್ಬೋದು, ಜೇನು ಇವೆಲ್ಲ ಒಂದು 200-250 ರೂಪಾಯಿಯಲ್ಲಿ ಸಿಗ್ತಕ್ಕಂತಹ ಕಡಿಮೆ ಬೆಲೆಯ ವಸ್ತುಗಳು. ಸೊ ಇದೆಲ್ಲವನ್ನ ನಾವು ಒಟ್ಟಾಗಿ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಮೂಲವಾಗಿ ಒಂದು 5,000-6,000 ರೂಪಾಯಿ ಹಾಕಿದ್ರೆ ಪೆಟ್ಟಿಗೆಯನ್ನು ಬಿಟ್ಟು ನಮಗೆ ಈ ಉಪಕರಣಗಳು ನಮಗೆ ಸಿಗುತ್ತೆ. ಸರ್, ಈಗ ಒಂದೇ ಪೆಟ್ಟಿಗೆ ಕೆಲವರು ಮನೆಗೆ ಇಟ್ಕೊಳ್ತಾರೆ, ಆ ಜೇನು ತೆಗಿಲಿಕ್ಕೆ 3,500 ಖರ್ಚು ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಅದು ಬಿಟ್ಟು ಬೇರೆ ಏನಾದ್ರೂ ಸಾಧ್ಯತೆಗಳಿದಾವ ಹಂಗ ಜೇನು ಸಂಗ್ರಹಣೆ ಮಾಡ್ಲಿಕ್ಕೆ? ಜೇನು ಸಂಗ್ರಹಣೆ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ಈಗ ಪಕ್ಕದಲ್ಲಿ ಯಾರಾದ್ರೂ ಪ್ರಗತಿಪರ ಜೇನು ಕೃಷಿಕರಿದ್ರೆ ಅವರ ಹತ್ರ ಇರತಕ್ಕಂತ ಪೆಟ್ಟಿಗೆಯನ್ನು ಉಪಯೋಗ ಮಾಡ್ಕೊಳ್ಬಹುದು. ಇಲ್ಲ ಅಂತ ಹೇಳಿದ್ರೆ ಎಲ್ಲಾ ಕೃಷಿ ವಿಜ್ಞಾನ ಕೇಂದ್ರಗಳು ಮತ್ತೆ ನಮ್ಮ ಕೃಷಿ ವಿಸ್ತರಣ ಕೇಂದ್ರಗಳಲ್ಲಿ ಅದನ್ನ ಇಟ್ಕೊಂಡಿರ್ತೀವಿ, ಅಲ್ಲಿ ಬಂದು ಅದರ ಒಂದು ಪ್ರಯೋಜನವನ್ನ ಜೇನು ತುಪ್ಪ ತುಂಬಿರತಕ್ಕಂತ ಸೂಪರ್ ಅಂತ ಹೇಳ್ತೀವಿ ನಾವು, ಆ ಫ್ರೇಮ್ನಷ್ಟೇ ತಗೊಂಡ್ ಬಂದು ತುಪ್ಪವನ್ನ ತಕೊಂಡು ಹೋಗಬಹುದು. ಸಾಧಾರಣವಾಗಿ ಎಲ್ಲಾ ದೊಡ್ಡ ರೈತರು ಸಹಿತ ಅದನ್ನ ಇಟ್ಕೊಂಡಿರ್ತಾರೆ ಉಪಕರಣವನ್ನ, ಅಲ್ಲೋಗಿ ತಕೊಂಡ್ ಬರ್ಲಿಕ್ಕೆ ಅನುಕೂಲ ಆಗುತ್ತೆ. ಅಂತಂದ್ರೆ ಒಂದು ಜೇನು ಪೆಟ್ಟಿಗೆಯಿಂದ ಅಂದಾಜಾಗಿ ಎಷ್ಟು ದಿನಗಳಲ್ಲಿ ತುಪ್ಪ ತಯಾರಾಗ್ತದೆ, ಎಷ್ಟು ಬರ್ತದೆ? ಈ ಒಂದು ತುಡುವೆ ಜೇನನ್ನ ನಾವು ಸಾಕಾಣಿಕೆ ಮಾಡ್ತೀವಿ ಅಂತ ಹೇಳಿದ್ರೆ ವರ್ಷಕ್ಕೆ 8-10 ಕೆಜಿ ಅಂತ ಹೇಳ್ತೀವಿ, ಅಥವಾ ಒಂದು ಸಲ ನಾವು ತೆಗೆದಾಗ ಸುಮಾರು 6 ಫ್ರೇಮ್ ಇಟ್ಟಿವಿ ಅಂತ ಹೇಳಿದ್ರೆ ಒಂದೊಂದು ಫ್ರೇಮ್ನಲ್ಲಿ 300 ಗ್ರಾಂನಷ್ಟು ತುಪ್ಪ ಬರ್ತಂದ್ರೆ 1,800 ಗ್ರಾಂ ಅಥವಾ 2,000 ಗ್ರಾಂ ಅಂದ್ರೆ 1,800 ಅಥವಾ 1.75 ಕೆಜಿ 1.5-1.75 ಕೆಜಿ 2 ಕೆಜಿ ತನಕ ಜೇನುತುಪ್ಪ ಬರ್ತದೆ. ಸರಿ, ಈಗ ಈ ಜೇನುತುಪ್ಪ ಈ ಸಿಗುವಂತ ಆಹಾರದ ಮೇಲೆ ಅದರ ಗುಣಮಟ್ಟ ನಿರ್ಭರ ಆಗಿರ್ತದೆ ಹೆಂಗೆ? ಅದಕ್ಕಿಂತ ಮುಂಚೆ ನಾನು ಇನ್ನೊಂದು ವಿಷಯ ರೈತರಿಗೆ ಹೇಳೋದಕ್ಕೆ ಇಷ್ಟಪಡೋದೇನಂದ್ರೆ, ಈಗ ಜೇನು ಪೆಟ್ಟಿಗೆಗಳನ್ನ ಸಾಕಷ್ಟು ಜನ ನೋಡಿದ ತಕ್ಷಣ ನಾವು ನಮ್ಮೂರಲ್ಲೇ ಮಾಡಿಸ್ಕೊಂಡ್ಬಿಡ್ತೀವಿ ಸರ್ ಅಂತ ಹೇಳೋದೊಂದು ಇರ್ತದೆ. ಸ್ಥಳೀಯವಾಗಿ ನಾವು ತಯಾರು ಮಾಡ್ಕೊಂತೀವಿ, ನಮ್ಮೂರಲ್ಲೇ ಬಡಗಿಗಳಿದ್ದಾರೆ, ಕಾರ್ಪೆಂಟರ್ ಇದ್ದಾರೆ, ನಾವು ಮಾಡ್ಕೊಳ್ತೀವಿ, ಇದು ನಾವು ಸಾಧಾರಣವಾಗಿ ಕೇಳ್ತಾ ಇರ್ತೀವಿ. ಆದ್ರೆ ರೈತರಿಗೆ ಗಮನಿಸಬೇಕಾದ ಏನಂತ ಹೇಳಿದ್ರೆ, ಪ್ರತಿಯೊಂದು ಫ್ರೇಮ್ ಅನ್ನ ನಾವು ಇಡಬೇಕಾದ್ರೆ ಅದರಲ್ಲಿ ಒಂದು ನಿರ್ದಿಷ್ಟವಾದ ಅಳತೆ ಇರ್ತದೆ ಫ್ರೇಮ್ ಅಲ್ಲಿ. ಯಾಕಂದ್ರೆ ಒಂದು ರಚನೆಯನ್ನ ಮಾಡಿದಾಗ ಎರಡು ಫ್ರೇಮ್ಗಳನ್ನ ನಾವು ಪಕ್ಕ ಪಕ್ಕದಲ್ಲೇ ಇಟ್ಟರು ಒಂದು ಹುಳದ ಬೆನ್ನು ಇನ್ನೊಂದು ಹುಳದ ಬೆನ್ನು ಮೇಲೆ ಇದ್ದಂಗೆ ಇರ್ತದೆ, ಆದ್ರೆ ಒಂದಕ್ಕೊಂದಕ್ಕೆ ಸೋಕಿರೋದಿಲ್ಲ. ನಾವು ಆ ಒಂದು ಪ್ರಮಾಣವನ್ನೇನಾದ್ರೂ ನಾವು ಬ್ಯಾಲೆನ್ಸ್ ಮಾಡಲಿಲ್ಲ, ಸರಿಯಾಗಿ ಇಡಲಿಲ್ಲ, ಅದನ್ನ ನಾವು ಬಿ ಸ್ಪೇಸ್ ಅಂತ ಕರಿತೀವಿ. ಒಂದು ತೆಳುವಾದ ದಾರದಷ್ಟೇ ಜಾಗ ಇರ್ತದೆ ಎರಡು ಫ್ರೇಮ್ಗಳ ನಡುವೆ, ಅದನ್ನ ಬಿ ಸ್ಪೇಸ್ ಅಂತೀವಿ. ಇದು 0.8 mm ಇರ್ತದೆ, 0.8 mm ಇರ್ತದೆ ನಮ್ಮ ತುಳುವೇಜಿಯನ್ನಲ್ಲಿ. ಆ ಒಂದು ಸ್ಪೇಸ್ ನಲ್ಲಿ ಏನಾದ್ರೂ ವ್ಯತ್ಯಾಸ ಮಾಡಿದ್ರೆ ಆ ಹುಳ ಅದರಲ್ಲಿ ನಾವು ಪೆಟ್ಟಿಗೆಯಲ್ಲಿ ಸಾಕಲಿಕ್ಕೆ ಆಗೋದಿಲ್ಲ, ಹೋಗೋದೇ ಇಲ್ಲ, ಅಥವಾ ಹೋದ್ರೂ ತಿಕ್ಕಾಟ ಆಗಿಬಿಡ್ತದೆ. ಒಂದು ಹುಳಕ್ಕ ಮತ್ತೊಂದು ಹುಳಕ್ಕ ಬೆನ್ನಿಗೆ ಬೆನ್ನು ತಿಕ್ಕಾಟ ಪ್ರಾರಂಭ ಆಗುತ್ತೆ, ಆ ಹುಳ ಅಲ್ಲಿ ಉಳಿಲಿಕ್ಕೆ ಇಷ್ಟಪಡೋದಿಲ್ಲ, ಗೂಡಿಂದ ಖಾಲಿ ಆಗಿಬಿಡ್ತದೆ. ಅದನ್ನ ಗಮನಿಸಬೇಕು. ಅದರಿಂದ ಸ್ಟ್ಯಾಂಡರ್ಡ್ ಆಗಿ ಯಾರು ತಯಾರು ಮಾಡ್ತಾ ಇದಾರೆ ಅಂತ ತಯಾರಕರಿಂದ ತಗೊಳ್ಳೋದು ಬಹಳ ಸೂಕ್ತ. ಇಲ್ಲ ನಿಮಗೆ ಬಹಳ ತಾಳ್ಮೆ ಇದ್ದು ಅಳತೆಯನ್ನ ಸರಿಯಾಗಿ ನಿರ್ಧಾರ ಮಾಡಿ ನಾವು ಮಾಡ್ತೀವಿ ಪೆಟ್ಟಿಗೆ ಅಂದ್ರೆ ನೀವು ಮಾಡ್ಕೊಳ್ಳೋದು ಸೂಕ್ತ ಆಗುತ್ತೆ. ಲಭ್ಯ ಇರುವಂತ ಆಹಾರದ ಮೇಲೆ ಗುಣಮಟ್ಟ ವ್ಯತ್ಯಾಸ ಆಗ್ತದೆ ಜೇನುತುಪ್ಪದ್ದು ಹೆಂಗೆ? ಖಂಡಿತವಾಗಿ ಹೌದು. ನಾವು ಸಾಕಾಣಿಕೆ ಮಾಡತಕ್ಕಂತಹ ಜೇನುತುಪ್ಪ ನಮ್ಮ ನಿರ್ಧಾರಕ್ಕೆ ಬಿಟ್ಟದ್ದು. ನಾವು ಯಾವ ತರ ಎಷ್ಟು ಕ್ವಾಲಿಟಿ ಅಥವಾ ಗುಣಮಟ್ಟದ ತುಪ್ಪವನ್ನ ತೆಗಿಬೇಕು ಅದು ನಾವು ಅನ್ಕೊಂತ ಇರ್ತೀವಿ. ಈಗ ಜೇನುತುಪ್ಪದಲ್ಲಿ ಎರಡು ತರ, ಒಂದು ಯೂನಿಫ್ಲೋರಲ್ ಮತ್ತೊಂದು ಮಲ್ಟಿಫ್ಲೋರಲ್. ಅಂದ್ರೆ ಒಂದೇ ಹೂವಿನಿಂದ ತೆಗೆದಂತಹ ಜೇನುತುಪ್ಪ, ಬೇರೆ ಬೇರೆ ಹೂಗಳಿಂದ ತೆಗೆದಂತಹ ಜೇನುತುಪ್ಪ ಅಂತೇಳಿ ಎರಡು ತರದಲ್ಲಿ ನಾವು ವಿಂಗಡಣೆ ಮಾಡ್ತೀವಿ. ಸರ್, ಈಗ ಇಲ್ಲಿ ಮಾರ್ಕೆಟ್ ನೆಲ್ಲ ನೋಡ್ತಾ ಇರ್ತೀವಿ. ಹೌದು. ಏನಂತಂದ್ರೆ ಒಂದ್ ಲಿಚ್ಚಿ ಜೇನುತುಪ್ಪ, ನೇರಳೆ ಜೇನುತುಪ್ಪ, ಬೇವು ಹೂವಿನಿಂದ ತಯಾರು ಮಾಡಿದ ಜೇನುತುಪ್ಪ, ಅಂಟುವಾಳದಿಂದ ತೆಗೆದಿರುವಂತಹ ಜೇನುತುಪ್ಪ, ಸರ್ ಇದು ಹೆಂಗ್ ಸಾಧ್ಯ ಆಗುತ್ತೆ? ಯಾಕಂತಂದ್ರೆ ಜೇನುಳ ಒಂದ್ಸಲ ಪೆಟ್ಟಿಗೆಯಿಂದ ಹೊರಗೆ ಹೋಯ್ತು ಅಂತಂದ್ರೆ ನೀ ಅದು ಬೇವಿನ ಹೂವಿನ ಮೇಲೆ ಕೂಡು ಅಥವಾ ಅಂಟುವಾಳ ಹೂವಿನ ಮೇಲೆ ಕೂತು ಮಕರಂದ ಹೀರ್ಕೊಂಡು ಬಾ ಅಂತ ನಾವು ಹೇಳಿಕ್ ಸಾಧ್ಯ ಆಗುತ್ತೆ? ಖಂಡಿತವಾಗಿ ಆಗುತ್ತೆ. ಈ ರೀತಿ ಪಾಠ ಹೇಳ್ಕೊಡ್ಲಿಕ್ಕೆ ಸಾಧ್ಯ ಅದ. ಇದಕ್ಕೆ ನಾವು ಏನ್ ಹೇಳ್ತೀವಿ, ಜೇನಿನ ಪರಾಗ ನಿಷ್ಠೆ ಅಂತ ಹೇಳ್ತೀವಿ ಅಥವಾ ಪುಷ್ಪ ನಿಷ್ಠೆ ಅಂತ ಹೇಳ್ತೀವಿ. ನಾವು ಸಾಧಾರಣವಾಗಿ ಪ್ರಕೃತಿಯಲ್ಲಿ ಗಮನಿಸಿದ್ರೆ ಒಂದು ಹೂವಿಗೆ ಜೇನು ಹುಳ ಭೇಟಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಅದರಲ್ಲಿರತಕ್ಕಂತಹ ಕೊನೆಯ ಹನಿ ಮಕರಂದ ಖಾಲಿ ಆಗೋ ತನಕ ಅದೇ ಹೂವಿಗೆ ಪದೇ ಪದೇ ಭೇಟಿ ಕೊಡ್ತದೆ. ಒಂದು ಹೂವಿಗೆ ಸುಮಾರು 50 ಬಾರಿ ಭೇಟಿ ಕೊಡೋದನ್ನ ನಾವು ಗಮನಿಸಿದೀವಿ. ಆ ಒಂದು ಗುಣವನ್ನ ನಾವು ಉಪಯೋಗ ಮಾಡಿಕೊಂಡು ನಮಗೆ ಯಾವ ಜೇನುತುಪ್ಪ ಬೇಡಿಕೆ ಇದೆ ಆ ಒಂದು ಜೇನುತುಪ್ಪವನ್ನು ತೆಗಿಲಿಕ್ಕೆ ಬೇಕಂತಂದ್ರೆ, ಉದಾಹರಣೆಗೆ ಬೇವಿನ ಜೇನುತುಪ್ಪ ಬೇಕು ನಮ್ಮಲ್ಲಿ, ಯಥೇಚ್ಛವಾಗಿ ಬೇವಿನ ಹೂ ಬಿಟ್ಟಿರ್ತದೆ. ಹೌದು. ಆ ಬೇವಿನ ಹೂ ಬಿಡ್ತಕ್ಕಂತಹ ಕಾಲದಲ್ಲಿ ಬೇವಿನ ಪರಾಗ ಸಂಗ್ರಹಣೆ ಮಾಡಿ ಪರಾಗವನ್ನ ನಮ್ಮ ಸಕ್ಕರೆ ಪಾಕದ ಜೊತೆಗೆ ಕುದಿಸಿ 2-3 ದಿವಸಗಳ ಕಾಲ ಆ ಒಂದು ಜೇನಿಗೆ ನಾವು ತಿನ್ನಿಸಿದ್ದೇ ಆದ್ರೆ ಜೇನು ಹೂವು ಅಲ್ಲಿರ್ತಕ್ಕಂತ ಬೇವಿನ ಮರಕ್ಕೆ ಭೇಟಿ ಕೊಟ್ಟು ಬೇವಿನ ಪರಾಗವನ್ನ ಮಾತ್ರ ತಂದು ಸಂಗ್ರಹಣೆ ಮಾಡ್ತದೆ. ಅದಕ್ಕೆ ನಾವು ಪರಾಗ ನಿಷ್ಠೆ ಅಂತ ಹೇಳ್ತೀವಿ. ನಾವು ಬೇವರಳ ಕಾಲದಲ್ಲಿ ಹಲವಾರು ಗಿಡಗಳು ಹೂ ಬಿಟ್ಟಿರ್ತಾವ, ಬೇವಿನ ಜೊತೆಗೆ ಮಾವು ಇರ್ತದ, ಅನೇಕ ಹೂಗಳು ಹೂ ಬಿಟ್ಟಿರ್ತದ. ಆದರೂ ಸಹಿತ ನಾವು ಬೇವಿಗೆ ರೂಢಿ ಮಾಡಿದ್ವಿ ಅಂತ ಹೇಳಿದ್ರೆ ಬೇವು ಮುಗಿಯೋ ತನಕ ಪೂರ್ತಿ ಆಗೋ ತನಕ ಬೇವಿನ ಮರಕ್ಕೆ ಭೇಟಿ ಕೊಡ್ತಾವ, ಬೇವಿನ ಪರಾಗ ಮಕರಂದವನ್ನೇ ಹೊತ್ಕೊಂಡು ಬರ್ತಾವ. ಸರಿ, ಇಲ್ಲಿ ಒಂದು ಪ್ರಶ್ನೆ ಏನ್ ಬರ್ತದೆ ಅಂತಂದ್ರೆ, ಗೂಡಿನಿಂದ ಜೇನು ಹುಳ ಹೊರಗೆ ಹೋದ್ಮೇಲೆ ಅದೇ ಹೂ 50 ಸಲ ಹೋಗ್ತಾವ ಅಂತ ಹೇಳಿದ್ರೆ ಅದೇ ಹೂ ಅಂತ ಹೆಂಗ್ ಗುರುತಿಟ್ಕೋತವೆ ಮತ್ತು ಅದೇ ಗೂಡಿಗೆ ವಾಪಸ್ ಹೆಂಗ್ ಬರ್ತವೆ? ಇದನ್ನ ಹಲವಾರು ಸಂಶೋಧನೆಗಳಾಗಿದಾವ. ಅಂದ್ರೆ ಸಂಶೋಧನೆಗಳು ಹೇಳ್ತದೆ, ಒಂದು ಸಲ ಹೊರಗಡೆ ಹೋದ್ರೆ 4 ಪ್ರಮುಖ ಆಬ್ಜೆಕ್ಟ್ ಗಳನ್ನ ಅದು ತಲೆಯಲ್ಲಿ ಪ್ರಿಂಟ್ ಹಾಕೊಳ್ತದೆ. ಒಂದು ದಾರಿಯಲ್ಲಿ ಸಾಗುವಾಕಾರೆ ಕಾಣಿಸ್ತಕ್ಕಂತಹ 4 ವಿವಿಧ ವಸ್ತುಗಳನ್ನ ತನ್ನ ತಲೆಯಲ್ಲಿ ಗುರುತಿಟ್ಕೊಂಡು ಅದೇ ಗೂಡಿಗೆ ವಾಪಸ್ ಬರಲಿಕ್ಕೆ ಸ್ನಾಪ್ ಶಾಟ್ ಮೆಮೊರಿ ಅಂತ ಕರಿತೀವಿ ನಾವು. ಆ ಸ್ನಾಪ್ ಶಾಟ್ ಮೆಮೊರಿಯನ್ನು ಉಪಯೋಗಿಸಿಕೊಂಡು ಇವತ್ತು ಹಲವಾರು ಕ್ಯಾಮೆರಾಗಳನ್ನ ಇವತ್ತು ನಾವು ಡಿಜಿಟಲ್ ಡಿಸ್ಪ್ಲೇ ಒಳಗೆ ಕಂಡಿಡ್ದೀವಿ. ಸೊ ಅದು ಒಂದು ನಿರ್ದಿಷ್ಟವಾಗಿ. ಎರಡನೇದು, ನಿಮಗೆ ಅದರ ಶಕ್ತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಒಂದ್ಸರಿ ಅದಕ್ಕೆ ಟ್ರಾವರ್ಸಿಂಗ್ ರೂಟ್ ಬಂತಂತ ಹೇಳಿದ್ರೆ ಅದನ್ನ ಪದೇ ಪದೇ ಭೇಟಿ ಕೊಟ್ಟು ಮನನ ಮಾಡ್ಕೊಳ್ತದೆ. ಸೊ ಈ ಒಂದು ಶಕ್ತಿ ಅದಕ್ಕೆ ಪ್ರಕೃತಿ ನೀಡಿರ್ತಕ್ಕಂತ ಒಂದು ವರ. ಮತ್ತೆ ಗೂಡಿಗೇನಾದ್ರೂ ಫೆರಮನ್ ಸ್ಮೆಲ್ ಆಗ್ಲಿ ಇದು ಆಗ್ಲಿ, ಪ್ರತಿಯೊಂದು ಗೂಡಿಗೂ ತನ್ನದೇ ಆದಂತ ವೈಶಿಷ್ಟ್ಯ ಪೂರ್ಣವಾದಂತಹ ಫೆರಮೋನ್ಗಳು ಪ್ರತಿಯೊಂದು ಕುಟುಂಬದಲ್ಲೂ ಇದ್ದೇ ಇರುತ್ತೆ. ವಾಸನೆ ಇಟ್ಕೊಂಡು ವಾಪಸ್ ಬರ್ತದೆ, ಆ ಗೂಡಿಗೇನೆ ಹೋಗ್ತದೆ. ನೀವು ಒಂದು 100 ಪೆಟ್ಟಿಗೆ ಏಕಕಾಲಕ್ಕೆ ಪಕ್ಕದಲ್ಲೇ ಇಟ್ಟರು ಸಹಿತ ಆ ಗೂಡಿನ ಹುಳ ಆ ಗೂಡಿಗೇನೆ ವಾಪಸ್ ಬರ್ತದೆ. ಸರಿ, ಇವತ್ತು ಒಂದು ಹೂವಿ ಹೋಯ್ತು, ಸಾಯಂಕಾಲ ಅಂದ್ರೆ ಹೂವಿನ ಮಕರಂದ ಮುಗಿತು, ವಾಪಸ್ ಬರ್ತದೆ, ಮರುದಿವಸ ಮತ್ತೆ ಇನ್ನೊಂದು ಹೂವಿಗೆ ಹೋಗ್ಬೇಕು, ಅವಾಗ ಅದು ಮತ್ತೆ ಹೇಗ್ ಮಾಡ್ತದೆ ಸರ್? ಅಂದ್ರೆ ಒಂದು ಹೂವಿನ ತೋಟಕ್ಕೆ ಅವು ಭೇಟಿ ಕೊಡ್ಲಿಕ್ಕೆ ಪ್ರಾರಂಭ ಆಯ್ತಂದ್ರೆ ಆ ಹೂವು ಮುಗಿಯೋ ತನಕ ಅಲ್ಲಿಗೆ ಹೋಗ್ತಾ ಇರ್ತದೆ, ಮರುದಿವಸ ಮತ್ತೆ ಪಕ್ಕದ ಹೂವಿಗೆ ಭೇಟಿ ಕೊಡ್ತದೆ. ಒಂದ್ ವೇಳೆ ಅಲ್ಲಿರ್ತಕ್ಕಂತ ಎಲ್ಲವೂ ಎಕ್ಸಾಸ್ಟ್ ಆಯ್ತಂತ ಹೇಳಿದ್ರೆ ಬೇರೆ ಹೂವನ್ನ ಅಥವಾ ಬೇರೆ ಬೆಳೆಯನ್ನ ಹುಡ್ಕೊಂಡು ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತಾವ, ಅಲ್ಲಿ ತನಕ ಅದೇ ಹೂವಿಗೆ ಭೇಟಿ ಕೊಡ್ತಕ್ಕಂಥದ್ದು. ಆದ್ರೆ ಇಲ್ಲಿ ನಾವು ಗಮನಿಸಬೇಕಾಗಿರೋದು, ಮೊದಲನೇದಾಗಿ ಆ ಒಂದು ಪರಾಗ ನಿಷ್ಠೆ ಒಂದು, ಎರಡನೇದಾಗಿ ಆ ಒಂದು ಹೂವನ್ನ ಗುರುತಿಟ್ಟುಕೊಳ್ತಕ್ಕಂತ ಒಂದು ಮೆಮೊರಿ ಪವರ್, ಅದರ ಒಂದು ಶಕ್ತಿಯನ್ನ ನಾವು ಇಟ್ಕೊಳ್ಬೇಕು. ಮೂರನೇದಾಗಿ ನಾವು ಇನ್ನೊಂದು ಗಮನಿಸಬಹುದು, ಬೆಳಗ್ಗೆಯಿಂದ ಸಂಜೆ ತನಕ ಹಲವಾರು ಬಾರಿ ಅದು ಭೇಟಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಸೂರ್ಯನ ಚಲನೆಯಿಂದ ಆ ಹೂವಿನ ಬಣ್ಣಗಳಲ್ಲಿ ವ್ಯತ್ಯಾಸ ಆಗ್ತಾ ಇರ್ತದೆ. ಆ ಒಂದು ಸೂರ್ಯಕಿರಣದಲ್ಲಿ ಇನ್ಫ್ರಾರೆಡ್ ರೇಡಿಯೇಷನ್ ವ್ಯತ್ಯಾಸ ಬಂದಂಗೆ ನಮ್ಮ ದೃಷ್ಟಿ ಚೇಂಜ್ ಆಗ್ತಾ ಇರ್ತದೆ. ನಾವು ಯಾರು ಒಬ್ಬರನ್ನ ನೋಡಬೇಕಾದ್ರೆ ಬೆಳಕು ಕಡಿಮೆ ಇದ್ರೆ ನೇರವಾಗಿ ನೋಡ್ತೀವಿ, ಬಿಸಿಲು ಹೆಚ್ಚಾದ್ರೆ ಸ್ವಲ್ಪ ಕಣ್ಣಿಗೆ ಮರ ಇಟ್ಟುಕೊಂಡು ನಾವು ಕಣ್ಣನ್ನು ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಆದ್ರೆ ಜೇನನ್ನ ನೀವು ಗಮನಿಸಿ ಅವಕ್ಕೆ ಕಣ್ಣಿಗೆ ಅಡ್ಡ ಇಟ್ಕೊಳ್ಳಿಕ್ಕೆ ಏನಿರೋದಿಲ್ಲ. ಆದ್ರೆ ಯುವಿ ರೇಡಿಯೇಷನ್ ಸಹಾಯದಿಂದ ಸೂರ್ಯನ ಚಲನೆಯನ್ನು ಇಟ್ಟುಕೊಂಡು ಯಾವ ಹೂವಿಗೆ ಹೋಗಿರ್ತದೆ ಕತ್ತಲೆ ಆದರೂ ಸಹಿತ ಅದೇ ಹೂವಿಗೆ ಹೋಗ್ತಕ್ಕಂಥ ಶಕ್ತಿಯನ್ನು ಹೊಂದಿದೆ. ಈ ಒಂದು ಅಂಶವನ್ನ ನಾವು ಇವತ್ತೊಂದು ದಿವಸ ಅನ್ಮ್ಯಾನ್ಡ್ ಏರ್ ಕ್ರಾಫ್ಟ್ಸ್ ಅಂದ್ರೆ ಮಾನವ ರಹಿತ ಚಾಲನಾ ವಿಮಾನಗಳಲ್ಲಿ ಇದನ್ನ ಬಳಸ್ಕೊಂಡಿದೀವಿ, ರೋಬೋಟ್ಸ್ಗಳಲ್ಲಿ ಬಳಸ್ಕೊಂಡಿದೀವಿ. ರೋಬೋಟ್ಸ್ಗಳಲ್ಲಿ ಯಾವ ತರ ಅಂದ್ರೆ ಒಂದು ಉದಾಹರಣೆ ಹೇಳ್ಬೇಕಂತ ಹೇಳಿದ್ರೆ, ನಮ್ಮಲ್ಲಿ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಒಂದು ಸೇಬಿನ ಆರ್ಚರ್ಡ್ಗಳು ತೋಟಗಳು ಬಹಳಷ್ಟು ಇದಾವೆ. ಸೇಬು ಹಣ್ಣನ್ನ ಬಿಡಿಸಲಿಕ್ಕೆ ಅಲ್ಲಿ 100 ಎಕರೆ ಸ್ಟ್ರೆಚ್ ಇರತಕ್ಕಂತ ಪ್ಲಾಟ್ಗಳು, ಅಲ್ಲಿ ಮಾನವರು ಯಾರು ಇರೋದಿಲ್ಲ, ಕೆಲಸ ಮಾಡ್ಲಿಕ್ಕೆ ಮನುಷ್ಯರು ಯಾರು ಇರೋದಿಲ್ಲ, ಹಣ್ಣು ಕೀಳಲಿಕ್ಕೆ ಮಾಡ್ಲಿಕ್ಕೆ ಅಂದ್ರೆ ಲೇಬರ್ ಕಡಿಮೆ ಇರ್ತದೆ. ಅಂತ ಸಂದರ್ಭದಲ್ಲಿ ಮಾಗಿರ್ತಕ್ಕಂತ ಹಣ್ಣು ಇರ್ತದೆ, ಇನ್ನ ಕಾಯಿರೋದು ಇರ್ತದೆ. ಅಲ್ಲಿ ಮಾಗಿರೋ ಹಣ್ಣನ್ನೇ ಗುರುತಿಸಿ ಕೀಳಲಿಕ್ಕೆ ಈ ಒಂದು ಏನ್ ಅಪ್ಲಿಕೇಶನ್ ಇದೆಯಲ್ಲ, ಈ ಒಂದು ಅನಲಾಗ್ಸ್ ಅನ್ನ ಅಲ್ಲಿ ಯೂಸ್ ಮಾಡಿ ಅದರ ರೋಬೋಟ್ಸ್ ಗಳಿಗೆ ಮಾಡ್ತದೆ ಹೆಂಗೆ ಅದು ಸೆನ್ಸಾರ್ ಮಾಡ್ತದೆ, ಹೆಂಗೆ ಅನಲೈಸ್ ಮಾಡ್ಕೊಳ್ತದ ಇಮೇಜ್ ಅನ್ನ, ಆ ಒಂದನ್ನ ಸೈನ್ಸ್ ಅನ್ನ ಅಪ್ಲೈ ಮಾಡಿ ಈ ಒಂದು ರೋಬೋಟ್ಸ್ ಗಳಿಗೆ ನಾವು ವಿಜುವಲೈಸ್ ಮಾಡಿದೀವಿ. ಆ ಒಂದು ಶಕ್ತಿಯನ್ನ ಉಪಯೋಗಿಸ್ಕೊಳ್ತೀವಿ. ಜೇನಿನಿಂದ ಸಾಕಷ್ಟು ವೈಜ್ಞಾನಿಕವಾಗಿ ಸಾಕಷ್ಟು ಅಪ್ಲಿಕೇಶನ್ ಆಗ್ತಾ ಇದಾವೆ. ಹೇಳ್ತಾ ಹೋದ್ರೆ ಅದಕ್ಕೆ ಕೊನೆ ಮೊದಲಿಲ್ಲ. ಇವಾಗ ನಾನು ಈಗಾಗಲೇ ಹೇಳದಂಗೆ ಎಲ್ಲಾದ್ರೂ ಒಂದ್ ಕಡೆ ಲ್ಯಾಂಡ್ ಮೈನಿಂಗ್ ಇತ್ತು, ಡೈನಮೈಟ್ ನಮ್ಗೆ ಗೊತ್ತಿಲ್ಲಾರ್ದಂಗೆ ಹಲವಾರು ಕಡೆ ಹೋಗಿದಿರ್ತಾರ, ಅಲ್ಲಿ ಆ ಮೈನ್ಸ್ ಗಳಲ್ಲಿ ಎಲ್ಲಿ ಡೈನಮೈಟ್ ಇದೆ ಅಂತೇಳಿ ಐಡೆಂಟಿಫೈ ಮಾಡ್ಲಿಕ್ಕೆ ಇವತ್ತು ಜೇನು ಹುಳವನ್ನು ನಾವು ಉಪಯೋಗಿಸ್ತಿದೀವಿ. ಅದೇ ಸರ್, ಅದಕ್ಕೆ ಆ ಒಂದು ಡೈನಮೈಟ್ ನ ಆ ಒಂದು ವಾಸನೆಯನ್ನ ಅದಕ್ಕೆ ಫೀಡ್ ಮಾಡಿ ಜೇನು ಹುಳಗಳನ್ನ ಬಿಟ್ಟಾಗ ಎಲ್ಲಿ ಡೈನಮೈಟ್ ಇದೆ ಅಂತೇಳಿ ಅದು ಐಡೆಂಟಿಫೈ ಮಾಡ್ತಾ ಇದೆ. ಅಲ್ಲಿ ನಾವು ಜೇನು ಹುಳಗಳನ್ನ ಬಳಸ್ತಾ ಇದೀವಿ. ಸರ್, ಕೊನೆಯದಾಗ ಒಂದು ಪ್ರಶ್ನೆ, ಜೇನನ್ನ ಸಾಕಣೆ ಮಾಡುವಂತ ಸಮಯದಲ್ಲಿ ಅವ್ಗೆ ಯಾವ ಶತ್ರುಗಳು ಎದುರಾಗ್ತಾವ? ಜೇನಿಗೆ ಸಾಕಷ್ಟು ಶತ್ರುಗಳಿದ್ದಾವೆ. ಇವತ್ತು ಒಂದು ಮೇಣದ ಪತಂಗ ಹೇಳಿ ಬರ್ತದೆ, ಇರುವೆಗಳು ಬರ್ತದೆ, ಕಡಜಗಳು ಅಂತ ನಾವು ಹೇಳ್ತೀವಿ ಅವುಗಳ ಕಾಟ ಇದೆ, ಇನ್ನ ಜೇನು ಹುಳಗಳನ್ನ ಆರಿಸಿಕೊಂಡು ತಿಂತಕ್ಕಂತ ಹಕ್ಕಿಗಳಿದಾವೆ. ಹೀಗೆ ಸಾಕಷ್ಟು ಪರಿಸರದಲ್ಲಿ ಅವುಗಳಿಗೂ ಸಾಕಷ್ಟು ಶತ್ರುಗಳಿದ್ದಾರೆ. ಅವುಗಳನ್ನ ನಾವು ನಿಯಂತ್ರಣ ಮಾಡಿಕೊಂಡು ನಾವು ಮಾಡಬೇಕಾಗತ್ತೆ. ಉದಾಹರಣೆಗೆ ಈಗ ಪೆಟ್ಟಿಗೆಯಲ್ಲಿ ಇರುವೆಗಳು ಸಾಕಷ್ಟು ಬರ್ತಾವ, ಇರುವೆಗಳು ಏನ್ ಮಾಡ್ತವೆ, ಹುಳಗಳನ್ನ ತಿನ್ಲಿಕ್ಕೆ ಬರೋದಿಲ್ಲ, ಆದ್ರೆ ಅವು ಸಂಗ್ರಹಣೆ ಮಾಡಿಟ್ಟಿರ್ತಕ್ಕಂಥ ಜೇನುತುಪ್ಪವನ್ನ ಮತ್ತೆ ಆ ತತ್ತಿಗಳನ್ನ ತಿನ್ಲಿಕ್ಕೆ ಬರ್ತಾವ. ಮೇಣ ತಿನ್ನೋದಿಲ್ಲ ಅವು. ಒಂದ್ಸಲಿ ಅದು ತುಪ್ಪ ಕುಡಿಲಿಕ್ಕೆ ಖಾಲಿ ಮಾಡ್ಲಿಕ್ಕೆ ಪ್ರಾರಂಭ ಆದ್ರೆ ಗೂಡಲ್ಲಿ ಏನು ಉಳಿಯಲ್ಲ, ಹುಳ ಎತ್ಕೊಂಡು ಹೋಗ್ತಾವ. ಅದನ್ನ ತಪ್ಪಿಸ್ಬೇಕಾದ್ರೆ ನಾವು ಆ ಸ್ಟ್ಯಾಂಡ್ಗಿನ ಗ್ರೀಸ್ ಅಥವಾ ಎಣ್ಣೆಯನ್ನ ಬಳಿತೀವಿ ಅಥವಾ ನೀರನ್ನ ಇಟ್ಟು ಇರುವೆಗಳು ಮೇಲೆ ಏರಲಾರ್ದಂಗೆ ತಡಿಬೇಕಾಗತ್ತೆ. ಇನ್ನ ಜೇನು ಮೇಣ ಬರಬೇಕಾದ್ರೆ ಸಾಧಾರಣವಾಗಿ ಅದು ಯಾವಾಗ ಜೇನು ಕುಟುಂಬಗಳು ಶಕ್ತಿಯನ್ನು ಕಳ್ಕೊಂತವೆ, ಬಲ ಕಳ್ಕೊಂತವೆ, ಅಂತಹ ಸಂದರ್ಭದಲ್ಲಿ ಬರ್ತದೆ. ಆ ಒಂದು ಗೂಡಿಗೆ ಹೆಚ್ಚಿನ ಒಂದು ಬಲವನ್ನು ತುಂಬಬೇಕಾದ್ರೆ ನಾವು ಕೃತಕವಾಗಿ ನಾವು ಸಕ್ಕರೆಯ ನೀರನ್ನ ಕೊಟ್ಟಾಗ ಬಲಗೊಳ್ಳುತ್ತವೆ. ಸೊ ಈ ರೀತಿಯಾಗಿ ಹಲವಾರು ಒಂದು ಮ್ಯಾನೇಜ್ಮೆಂಟ್ ಅಥವಾ ನಿರ್ವಹಣಾ ಕ್ರಮಗಳಿದಾವೆ. ಒಳ್ಳೇದು ಭದ್ರಿಪ್ರಸಾದ್, ಇದುವರೆಗೆ ಜೇನು ಕೃಷಿಯನ್ನು ಯಾವ ರೀತಿ ಮಾಡಬೇಕು, ಜೇನು ಪೆಟ್ಟಿಗೆ ಯಾವ ರೀತಿ ನಿರ್ವಹಣೆ ಮಾಡಬೇಕು, ಅದಕ್ಕೆ ಮತ್ತೆಲ್ಲ ಏನೇನು ಉಪಕರಣಗಳು ಬೇಕು ಅನ್ನೋದ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಮಾಡಿಕೊಟ್ರಿ. ಇನ್ನು ನಮ್ಮ ಕಾರ್ಯಕ್ರಮ ಕೇಳ್ತಾರಂತ ರೈತ ಬಾಂಧವರು ತಮ್ಮನ್ನ ಸಂಪರ್ಕಿಸಬೇಕು, ತಮ್ಮ ಜೊತೆಗೆ ಹೆಚ್ಚಿನ ವಿಷಯವನ್ನ ಚರ್ಚೆ ಮಾಡಬೇಕು ಅಂತಂದ್ರ ಮೊಬೈಲ್ ನಂಬರ್ ಹೇಳ್ತೀರಿ ಸರ್? 9091 45705. ರೈತ ಬಾಂಧವರೇ, ಡಾಕ್ಟರ್ ಭದ್ರಿಪ್ರಸಾದ್ ಅವರ ಮೊಬೈಲ್ ನಂಬರ್ ಹಿಂಗದ ನೋಡ್ರಿ, 9900014 5705. ಈ ಮೊಬೈಲ್ ನಂಬರ್ ಕ ನೀವು ಫೋನ್ ಮಾಡಿ ವಿಷಯವನ್ನ ಚರ್ಚೆ ಮಾಡಬಹುದು. ಇಷ್ಟೆಲ್ಲ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ಭದ್ರಿಪ್ರಸಾದ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಆಕಾಶವಾಣಿ ಪರವಾಗಿ ಧನ್ಯವಾದ ಹೇಳ್ತಿದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ. ಹಾರಾಡಿದರೆ ಒಡನಾಡಿ ರೈತನಿಗೆ ಜೀವನಾಡಿ, ಹಾರಾಡಿದರೆ ಒಡನಾಡಿ ರೈತನಿಗೆ ಜೀವನ, ಹೂವನು ಚುಂಬಿಸಿ ಪೈರನು ಚಿಗುರಿಸ್, ಹೂವನು ಚುಂಬಿಸಿ ಪೈರನು ಚಿಗುರಿಸ್, ಬಿಹಾರ ಭುವಿಯ ಆವಿಷ್ಕಾರ, ಹೂವನು ಚುಂಬಿಸಿ ಪೈರನು ಚಿಗುರಿಸ್, ಬಿಹಾರ ಭುವಿಯ ಆವಿಷ್ಕಾರ, ಬೆಳೆಯ ಬೇರಿನ ಕುಸುರು ಪ್ರಕೃತಿ ಮಡಿಲಿನ ಉಸಿರು, ಬೆಳೆಯ ಬೇರಿನ ಕುಸುರು ಪ್ರಕೃತಿ ಮಡಿಲಿನ ಉಸಿರು, ಹಾರಾಡಿದರೆ ಒಡನಾಡಿ ರೈತನಿಗೆ ಜೀವನ, ಹಾರಾಡಿದರೆ ಒಡನಾಡಿ ರೈತನಿಗೆ ಜೀವನ. ಬೆಳಕೂ ಅಮೃತ ಬಿಂದು ಒಲವಿನ ಬಲವಿನ ಸಿಂಧು ಒಲವಿನ ಬಲವಿನ ಸಿಂಧು ಹಾರಾಡಿದರೆ ಒಡನಾಡಿ. ಇದುವರೆಗೆ ಲಕ್ಷ್ಮೀಶಂಕರ್ ಜೋಶಿ ಅವರ ಧ್ವನಿಯಲ್ಲಿ ಶರಶ್ಚಂದ್ರ ತಳ್ಳಿ ಕುಪ್ಪಿಗೌಡ ಅವರ ರಚನೆ ಕೇಳಿದ್ರಿ. ಜೇನಹನಿ ಸಂಸಾರ ಕೋಣೆಯ ಏರಿಗಳ ಮೇಲೆ ನೊಣಗಳು ಆವರಿಸಿ ಬಹುದಿನಗಳಿಂದ ಕುಳಿತಿದ್ದರೆ ಅಥವಾ ಆ ಏರಿಗಳ ಮೇಲೆ ನೊಣಗಳ ಚಟುವಟಿಕೆ ಕಡಿಮೆ ಇದ್ದಾಗ ಮೇಣದ ಚಿಟ್ಟೆಯ ಹಾವಳಿ ಕಂಡುಬರುವುದು. ಆದುದರಿಂದ ಅಂತಹ ಏರಿಗಳನ್ನು ಚೌಕಟ್ಟಿನಿಂದ ಆಗಾಗ ಕತ್ತರಿಸಿ ತೆಗೆದುಹಾಕಬೇಕು. ಕೃಷಿ ಋಷಿ ಜೇನು ಕೃಷಿಯನ್ನು ಮಾಡುತ್ತಿರುವ ರೈತನ ಅನುಭವ. ದೂರವಾಣಿಯ ಮುಖಾಂತರ ಮಾಹಿತಿ ನೀಡಿದ ರೈತ ಬಳ್ಳಾರಿ ಜಿಲ್ಲೆ ಕುರುಗೋಡು ಗ್ರಾಮದ ಮಂಜುನಾಥ ಗೌಡ ಅವರು. ಎಲ್ಲ ರೈತ ಬಂಧುಗಳಿಗೂ ನಮಸ್ಕಾರ. ಈಗ ನನ್ನ ಜೊತೆಗೆ ಬಳ್ಳಾರಿ ಜಿಲ್ಲೆ ಕುರುಗೋಡು ತಾಲೂಕು ಕುರುಗೋಡು ಗ್ರಾಮದ ಜೇನು ಕೃಷಿಕರಾಗಿರುವಂತಹ ಮಂಜುನಾಥ ಗೌಡ ಅವರ ಫೋನ್ ಲೈನ್ ಮೇಲೆ ಅವರನ್ನ ಮಾತಾಡಿಸಿ ಅವರು ಜೇನು ಕೃಷಿಯೊಳಗ ಯಾವ ರೀತಿ ತೊಡಕೊಂಡರ, ಜೇನು ಕೃಷಿಯಿಂದ ಅವ್ರಿಗೆ ಏನೆಲ್ಲ ಲಾಭ ಆಗ್ಯದ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡುವಂತ. ನಮಸ್ಕಾರ ಮಂಜುನಾಥ್ ಗೌಡರ. ಸರ್ ನಮಸ್ಕಾರ. ಸರ್ ಈ ಜೇನು ಕೃಷಿ ಮಾಡಬೇಕು ಅಂತ ತಮಗೆ ಹೆಂಗ ಮನಸ್ಸಿನಾಗ ಬಂತದು? ಸರ್ ನಾನು ಈಗ 4 ವರ್ಷದಿಂದ ಜೇನು ಕೃಷಿ ಶುರು ಮಾಡಿದೆ. ಅದಕ್ಕೆ ಮೂಲ ಕಾರಣ ಅಂದ್ರೆ ನಮ್ಮ ಮೊಮ್ಮಗ ಸರ್. ಯಾಕಂದ್ರೆ ಅವನಿಗೆ ನಮ್ಮ ಮನೆ ಜೇನುತುಪ್ಪನೇ ನಾವು ತಿನ್ಸ್ಬೇಕಂತ ಒಂದು ಸಂಕಲ್ಪ ಮಾಡಿ ನಾವು ಅದನ್ನ ಸ್ಟಾರ್ಟ್ ಮಾಡಿದ್ವಿ. ಶಿರೂಪದಲ್ಲಿ ಆಫೀಸ್ನಿಂದ ಒಂದು ಬಾಕ್ಸ್ ಹುಳುಗಳು ತಂದ್ಬಿಟ್ಟು ಮನೆಯಲ್ಲಿಟ್ಟು ಸಾಕಾಗಿ ಶುರು ಮಾಡಿದೆ. ಒಂದು ರೂಮ್ ನಲ್ಲಿಟ್ಟು ಅವು ಚೆನ್ನಾಗಿ ಹಂಗೆ ಡೆವಲಪ್ ಆದವು. 1-4 ಆಯ್ತು, 4-10 ಆಯ್ತು, ಹಿಂಗೆ ಸುಮಾರು 80 ಬಾಕ್ಸ್ ವರೆಗೂ ಜೇನು ಬಾಕ್ಸ್ಗಳು ಆಗಿದ್ವು ಸರ್ ನಮ್ಮ ಹತ್ರ. ಈಗ ಅಂದ್ರೆ ಮನೆಯಲ್ಲಿ ಎಷ್ಟದವ, ಹೊಲದಾಗ ಎಷ್ಟದವ ಅಂತಾರೆ? ಸರ್ ಮನೆಯಲ್ಲಿ ಒಂದ್ 40 ಇಟ್ಟಿದ್ದೀನಿ, ಹೊರಗಡೆ ಒಂದ್ 40. ಅಂದ್ರೆ ಮನೆಯೊಳಗೆ ಅಂದ್ರೆ ಎಲ್ಲಿ ಇಟ್ಟರಿ ಸರ್? ಹಿತ್ತಲೊಳಗೆ ಇಟ್ಟರು, ಮನೆ ಒಳಗೆ ಇಟ್ಟರು, ಮನೆ ಮೇಲ್ ಛತ್ತಿನ ಮೇಲೆ ಇಟ್ಟರು, ಎಲ್ಲಿಟ್ಟರಿ? ಸರ್ ಮನೆ ಒಳಗಡೆ ಅಂದ್ರೆ ಖಾಲಿ ಇರ್ತಕ್ಕಂತ ರೂಮ್ ಏನೇನಿದಾವೆ ಅದ್ರಲ್ಲೆಲ್ಲ ನಾನು ಜೇನು ಇಟ್ಟಿದ್ದೇನೆ. ಹೊರಗಡೆ ಯಾಕಿಟ್ಟಿಲ್ಲ ಅಂದ್ರೆ ಇಲ್ಲಿ ನಮ್ ಕಡೆ ಈ ಮಂಗಗಳ ಕಾಟ ಜಾಸ್ತಿ ಇರೋದ್ರಿಂದ ಹೊರಗೆ ಇಟ್ಟು ಸಾಕಾಕ ಆಗದ್ಲ, ಅದಕ್ಕಾಗಿ ರೂಮ್ ನಲ್ಲಿಟ್ಟು ಟ್ರಯಲ್ ಮಾಡಿದೆ. ಅದು ಚೆನ್ನಾಗಿ ಸಕ್ಸಸ್ ಆಯ್ತು ನಮಗೆ. ಅಂದ್ರೆ ನಿಮ್ಮ ಮನೆ ಊರೊಳಗದನ ಹೊಲದಾಗದಂತ? ಊರ್ ಒಳಗಡೆ ಇದಾರೆ ಮನೆ. ಚಿಟಕಿ ಮೂಲಕ ಹೊರಗೆ ಹೋಗ್ತವೆ, ಮತ್ತೆ ಒಳಗ್ ಬಂದು ತಮ್ಮ ಜಾಗ ತಾವ್ ಸೇರ್ಕೊಂತವೆ. ನಾವು ಮಾಡಿ ಮೇಲೆ ಇರೋ ರೂಮ್ ಗಳಲ್ಲಿ ಇಟ್ಟಿದ್ದೀವಿ. ಮೇಲೆ ಹೋಗ್ತವೆ, ಮ್ಯಾಗೆ ಬಂದು ತಮ್ಮ ತಮ್ಮ ಬಾಕ್ಸ್ಗಳಿಗೆ ಆಯಾ ಹುಳುಗು ಅಲ್ಲಿ ಹೋಗ್ಬಿಡ್ತಾವ್ರಿ. ಮತ್ತೆ ಫುಡ್ ಹೋಲನ್ನು ಇವೆಲ್ಲ ತಗೊಂಡ್ಬಂದ್ಬಿಟ್ಟು ಮತ್ತೆ ಅಲ್ಲಿ ಶೇಖರಣೆ ಮಾಡ್ತಾವ್. ಹೌದಾ? ಅಂತಂದ್ರೆ ಸರ್ ಈಗ ನೀವು ಜೇನನ್ನ ಸಾಕ್ಲಿಕ್ ಪ್ರಾರಂಭ ಮಾಡಿದ್ಮೇಲೆ ಎಷ್ಟು ದಿನದಲ್ಲಿ ಜೇನು ಸಂಗ್ರಹಣೆ ಸ್ಟಾರ್ಟ್ ಆಗ್ತದೆ? ಸರ್ ನಾನು ಸಾಕಿದ ಮೇಲೆ 2 ತಿಂಗಳಲ್ಲಿ ಜೇನು ಶೇಖರಣೆ ಸ್ಟಾರ್ಟ್ ಆಗ್ತದೆ. ಅದು ಅಂದ್ರೆ ಒಂದು ಬಾಕ್ಸ್ ಇಂದ ಎಷ್ಟು ಕೆಜಿ ಜೇನುತುಪ್ಪ ಬರ್ತದೆ? ಸುಮಾರು 3 ಕೆಜಿಯಿಂದ 8 ಕೆಜಿ ವರೆಗೂ ಜೇನುತುಪ್ಪ ಬರುತ್ತೆ. ಆದ್ರೆ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ನಾನು ಒಂದ್ ಬಾಕ್ಸ್ ಇಂದ ಸುಮಾರು 10-12 ಕೆಜಿ ಬರುತ್ತೆ ಸರ್ ನಮಗೆ ಒಂದ್ ವರ್ಷದಲ್ಲಿ. ಹೌದು, ಒಂದ್ ವರ್ಷದಲ್ಲಿ. ಅದಕ್ಕೆ ಒಂದು ಸೂಪರ್ ಅಂತ ಕೊಡ್ತೀವಿ ಸರ್ ಮೇಲೆ, ಜೇನು ಕೋಣೆ ಅಂತಂದು, ಅಲ್ಲಿ ಶೇಖರಣೆ ಮಾಡ್ತವೆ. ವರ್ಷಕ್ಕೆ ಸುಮಾರು 12 ಕೆಜಿ ಜೇನು ಬರುತ್ತೆ. ಆಮೇಲೆ ನಾನು ಒಂದ್ಸರಿ ಒಂದು ಬ್ರೂಡ್ ಚೇಂಬರ್ಗೆ ಅಂದ್ರೆ ಸಂಸಾರ ಕೋಣಿಗೆ 16 ಸೂಪರ್ ಕೊಟ್ಟಿದ್ದೆ. ಅದು 35 ಕೆಜಿ ಜೇನು ಕೊಟ್ಟಿದ್ ಸರ್ ಒಂದು 10 ತಿಂಗಳಲ್ಲಿ. ಓ, ಅಂದ್ರೆ ನೀವು 80 ಬಾಕ್ಸ್ ನೀವು ಇಟ್ಟಿರಿ ಅಂತಂದ್ರೆ ಸರ್ ಎಷ್ಟು ಕೆಜಿ, 1000 ಕೆಜಿ ಜೇನುತುಪ್ಪ ಆಯ್ತು ಸರ್ ನಿಮ್ಗೆ? ಎಲ್ಲಾ ಬಾಕ್ಸ್ ನಂಗೆ ಬರಲ್ಲ ಸರ್, 1-2 ಬಾಕ್ಸ್ ಆತರ ಬರ್ತವೆ. ಉಳಿದ ಬಾಕ್ಸ್ 8-10 ಬರುತ್ತೆ ಸರ್. ಸರ್ ಅಂದ್ರೆ ಇದನ್ನ ಮಾರಾಟ ಮಾಡಬೇಕು, ಎಲ್ಲಿ ಮಾರಾಟ ಮಾಡ್ತೀರಿ? ಸರ್ ಇದೇ ನನಗೆ ಸಮಸ್ಯೆ ಆಯ್ತು ಮೊದಲು. ಆಮೇಲೆ ಬಹಳಷ್ಟು ಮಂದಿ ಯೋಗ ಮಾಡತಕ್ಕಂಥವ್ರು, ಆಯುರ್ವೇದಿಕ್ ಮೆಡಿಸಿನ್ ತಗೊಂಡವ್ರು, ಸಣ್ಣ ಮಕ್ಳಿಗೆ ಕೊಡೋರು, ಮತ್ತೆ ವಯಸ್ಸಾದವರು, ಪ್ರತಿಯೊಬ್ರು ಜೇನು ಬಗ್ಗೆ ಅವೇರ್ನೆಸ್ ಇದ್ದಿಲ್ರಿ. ಇತ್ತೀಚಿನ ಸ್ವಲ್ಪ ಜನರಿಗೆಲ್ಲ ಅದ್ರ ಬಗ್ಗೆ ತಿಳುವಳಿಕೆ ಹೆಚ್ಚಾಗಿರೋದ್ರಿಂದ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಏನಂತಂದ್ರೆ, ನಮ್ಮಲ್ಲಿ ಪ್ಯೂರ್ ಜೇನು ಸಿಗೋದ್ರಿಂದ ಬಹಳಷ್ಟು ಮಂದಿ ಬೇಡಿಕೆ ಐತೆ. ನಾವು ಯಾವಾಗ ಅದನ್ನ ಜೇನು ತೆಗಿತೀವಿ, ಅವ್ರು ಇಮಿಡಿಯೇಟ್ ಆಗಿ ಬಂದು ಪ್ರತಿಯೊಬ್ರು ನಮಗೆ 4 ಕೆಜಿ, 5 ಕೆಜಿ, 3 ಕೆಜಿ ಅಂತ ಯಾರ್ಯಾರಿಗೆ ಎಷ್ಟು ಬೇಕೋ ಅಷ್ಟು ಅವ್ರು ತಗೊಂಡೋಗ್ತಿದಾರೆ. ಮಂಜುನಾಥ್ ಗೌಡ ಅವರೇ, ನೀವು 40 ಅಂದಾಜಾಗಿ ಪೆಟ್ಟಿಗೆ ಹೊಲದೊಳಗೆ ಇಟ್ಟಿನಿ ಅಂತ ಹೇಳಿದ್ರೆ. ಹೌದ್ರಿ. ಅಂದ್ರೆ ಯಾವ್ಯಾವ ಬೆಳೆಗಳಿಗೆ ಇವು ಇಡ್ತಾ ಇರ್ತೀರಿ ನೀವು? ಸರ್ ಇದು ಎಲ್ಲಾ ಬೆಳೆಗಳಿಗೂ ಇಡಬಹುದು ಸರ್. ಆದ್ರೆ ಮುಖ್ಯವಾಗಿ ಇವಕ್ಕೆ ನುಗ್ಗೆ, ತೊಗರಿ ಸರ್, ಆಮೇಲೆ ಸೂರ್ಯಕಾಂತಿ, ಮೆಣಸಿನ್ಕಾಯಿ, ಇನ್ನೆಲ್ಲ ಒಟ್ಟು ಯಾವುದೇ ಹೂ ಬಿಡ್ತಕ್ಕಂತ ಫಲ ಇರಲಿ ಅವಕ್ಕೆಲ್ಲವಕ್ಕೂ ಇವು ಬಹಳಷ್ಟು ಒಂದು ಆಕರ್ಷಣೆ ಆಗ್ತವೆ ಸರ್. ಇವು ಅಂತಂದ್ರೆ ಸರ್ ಈಗ ಏನ್ ಹೇಳ್ತಾರೆ ತಜ್ಞರು ಅಂತಂದ್ರೆ ಈ ಜೇನಿನಿಂದ ಕ್ರಾಸ್ ಪಾಲಿನೇಷನ್ ಆಗಿ ಬೆಳೆ ಇಳುವರಿ ಹೆಚ್ಚಿಗೆ ಆಗ್ತದ ಅಂತ ಹೇಳ್ತಿರ್ತಾರೆ. ನಿಮ್ಮಲ್ಲಿ ಏನಾದ್ರು ಆ ರೀತಿ ಬೆಳೆ ಇಳುವರಿ ಒಳಗೆ ಹೆಚ್ಚಿಗೆ ಆಗಿದೆ ಅಂದ್ರೆ ಅನುಭವ ಆಗಿದಂತ್ರೆ? ಇದೇನಂತಂದ್ರೆ ಇದು ಒಂದು ವೈಜ್ಞಾನಿಕವಾಗಿ ಒಂದು ಹೆಕ್ಟೇರ್ಗೆ ನಾವು ಒಂದ್ 4 ಬಾಕ್ಸ್ ಇಟ್ಟಿದ್ರೆ ಒಂದು 30 ಕ್ವಿಂಟಲ್ ನಮಗೆ ಸೂರ್ಯಕಾಂತಿ ಬರ್ತಾ ಇದೆ ಅಂತಂದ್ರೆ ಈ ಜೇನ್ ಬಾಕ್ಸ್ ಇಟ್ಟ ಮೇಲೆ 50-60 ಕ್ವಿಂಟಲ್ ಸೂರ್ಯಕಾಂತಿ ಬರ್ತಕ್ಕಂತ ಒಂದು ಅವಕಾಶಗಳಿದಾವೆ ಸರ್ ಇದೆ. ಆಮೇಲೆ ಕ್ವಾಲಿಟಿ ಆಫ್ ಸೀಡ್ಸ್ ಆ ಬೀಜಗಳ ಒಂದು ತೂಕ ಮತ್ತು ಗುಣಮಟ್ಟ ಬಹಳ ಚೆನ್ನಾಗಿರುತ್ತೆ ಸರ್ ಅದರದ್ದು. ಇದು ತುಪ್ಪದಕ್ಕಿಂತ ನಮ್ಮ ರೈತರಿಗೆ ಪಾಲಿನೇಷನ್ ಮಾತ್ರ ಬಹಳಷ್ಟು ಇದು ಮಾಡಿಕೊಡುತ್ತೆ ಸರ್. ಇದು ಇದು ಕಷ್ಟ ಆಗಲ್ಲ ಅಂದ್ರೆ ಒಂದು ಹಳೆ ಮಡಿಕೆ ನಾವು ಹೊಲದಲ್ಲಿ ಅಥವಾ ಗಿಡಗಳಲ್ಲಿ ಮರಗಳಲ್ಲಿ ಕಟ್ಟಿದ್ರೆ ಆ ಜೇನು ತಾನಾಗಿ ಬಂದು ತಾವು ಅಲ್ಲಿ ಸೇರ್ಕೊಂತಾವ್ ಸರ್. ಅಲ್ಲಿ ಜೇನುಹುಳುಗಳು ನೈಸರ್ಗಿಕವಾಗಿ ಕಟ್ತವೆ ಮತ್ತೆ ಅಲ್ಲಿ ಹೊಲದಲ್ಲಿಟ್ರೆ ಅಲ್ಲೇ ಪಾಲಿನೇಷನ್ ಆಗುತ್ತೆ, ಅವ್ರಿಗೂ ತುಪ್ಪನೂ ಸಿಗುತ್ತೆ. ಸರ್ ಇದು ಒಳ್ಳೇದು ಹೇಳಿದ್ರಲ್ಲ, ನೀವು ಗಡಿಗೆ ಕಟ್ಟದಂತ ಬಹಳ ಸರಳ ಅಲ್ಲ. ಗಡಿಗೆ ನಾವು ಒಂದ್ ದೊಡ್ಡ ದೊಡ್ಡ ಗಿಡಕ್ಕೆ ಸ್ವಲ್ಪ ಮುಖ ಕೆಳಗಡೆ ಮಾಡಿ ಆಮೇಲೆ ಆದಷ್ಟು ಜನಗಳ ಒಂದು ಅಲ್ಲಿ ಸಂಚಾರ ಕಡಿಮೆ ಇರಬೇಕು. ಅಂತ ಪ್ಲೇಸ್ ನಲ್ಲಿ ತಾವಾಗಿ ಮೈಗ್ರೇಟ್ ಆಗಿ ಬಂದು ಅಥವಾ ಡಿವೈಡ್ ಆಗಿ ಬಂದ್ಬಿಟ್ಟು ಅಲ್ಲಿ ಸೇರ್ಕೊಂಡು ಅಲ್ಲಿ ವಾಸ ಮಾಡ್ತವೆ. ನಮ್ಮ ಸುತ್ತಮುತ್ತ ಒಂದು ಹುಳ ಬಂದು ಸರ್ ದಿನಕ್ಕೆ 2,000 ಹೂಗಳನ್ನು ಪಾಲಿನೇಷನ್ ಮಾಡುತ್ತೆ ಸರ್. ಅದು ಪ್ರತಿಯೊಬ್ಬ ರೈತರು ಕೂಡ ಇದ್ರ ಬಗ್ಗೆ ಬಹಳಷ್ಟು ತಿಳ್ಕೊಬೇಕಾಗತ್ತೆ. ಇವತ್ತು ಮಂಜುನಾಥ್ ಗೌಡರೇ, ಈ ಜೇನಿನ ಜೊತೆಗೆ ಜೇನಿನ ಉಪ ಉತ್ಪನ್ನಗಳು ಸಾಕಷ್ಟು ಇದಾವೆ, ಮೇಣದ ಇಂಥದ್ದೆಲ್ಲ ನೀವು ಅದನ್ನು ತೆಗಿತೀರೋ ಬರೀ ಜೇನು ಅಷ್ಟೇ ನೀವು ತಗೊಂಡು ಅದನ್ನ ಮಾರಾಟ ಮಾಡಿ ಉಪಯೋಗ ಮಾಡ್ಕೊಳ್ತೀರ ಸರ್? ಇದು ಜೇನು ಹುಳದಿಂದ ಪ್ರಮುಖವಾಗಿ ಲಾಭ ಅಂತಂದ್ರೆ ಒಂದು ಪಾಲಿನೇಷನ್ ಸರ್, ಪಕ್ಕ ಪ್ಯೂರ್ ಆದ ಜೇನುತುಪ್ಪ ನಮಗೆ ಸಿಗುತ್ತೆ. ಆಮೇಲೆ ಇದರಿಂದ ಜೇನು ಮೇಣನೂ ಬರುತ್ತೆ. ಆಮೇಲೆ ಪ್ರೊಪಲಿಸ್ ಅಂತ ಒಂದು ಬರುತ್ತೆ ಸರ್ ಅದರಲ್ಲಿ ಜೇನು ಅಂತ. ಇದು ಪ್ರಪಂಚದಲ್ಲಿ ಒಳ್ಳೆ ರಿಚೆಸ್ಟ್ ಫುಡ್ ಆಗಿರತಕ್ಕಂತ ಪ್ರೋಟೀನ್ ಇದರಲ್ಲಿ ಸಿಗುತ್ತೆ ಸರ್ ಇದರಲ್ಲಿ. ಸರ್ ಈಗ ನಿಮ್ಮ ಹತ್ರ ಯಾವುದೇ ರೈತರು ಬಂದು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನೀವು ಅವರಿಗೆಲ್ಲ ತರಬೇತಿ ಎಲ್ಲ ಕೊಡ್ತೀರಿ? ಅವ್ರು ಯಾವಾಗ ಬಂದ್ರು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಸರ್ ನಾನು. ಸರ್ ಹಾಗಾದ್ರೆ ನಮ್ಮ ಕಾರ್ಯಕ್ರಮ ಕೇಳ್ತಾ ಇರುವಂತ ರೈತ ಬಾಂಧವರು ಮತ್ತೆ ಸಾರ್ವಜನಿಕರು ಮನೆಯೊಳಗೆ ಒಂದೇ ಜೇನು ಪೆಟ್ಟಿಗೆನ ಇಟ್ಕೊಳ್ಬೇಕು ಅಂತಂದ್ರೆ ನಿಮ್ ಮೊಬೈಲ್ ನಂಬರ್ ಹೇಳ್ತೀರಿ ಸರ್? 9990386866. ರೈತ ಬಾಂಧವರೆ, ಮಂಜುನಾಥ್ ಗೌಡರ ಮೊಬೈಲ್ ನಂಬರ್ ಹಿಂಗದ ನೋಡ್ರಿ, 9990386866. ಇನ್ನೊಂದು ನಂಬರ್ ಹೇಳಿ ಸರ್? 9741727202. ಇನ್ನೊಂದು ನಿಮಗೆ ಪ್ರಮುಖವಾದ ಒಂದು ಮಾಹಿತಿ ಕೊಡ್ಬೇಕಂದ್ರೆ ಜೇನುತುಪ್ಪದಿಂದ ಜೇನುತುಪ್ಪ ಉಪಯೋಗಿಸೋದ್ರಿಂದ ಆಯುಷ್ ಆರೋಗ್ಯ ಎರಡೂ ಹೆಚ್ಚಾಗ್ತದೆ ಅಂತ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ. ಅದು ಬೆಳಗ್ಗೆ ಒಂದ್ 2 ಚಮಚೆ ಜೇನುತುಪ್ಪ ಸರ್, ಆಮೇಲೆ ಮಾಮೂಲು ನೀರು ಅದರಲ್ಲಿ 1/2 ನಿಂಬೆಹಣ್ಣು ಹಾಕಿ ಕುಡಿದ್ರೆ ಅವತ್ತೆಲ್ಲ ನಮಗೆ ಒಳ್ಳೆ ಎನರ್ಜಿ ಇರುತ್ತೆ ಸರ್. ಈಗ ನಾನು 68 ಆಗಿದ್ರು ಸಹಿತ ನನಗೆ ಇನ್ನೂ 28 ಹುಡುಗರು ಎಷ್ಟು ಲವಲವಿಕೆ ಇರ್ತಾರೆ, ಮಾಡ್ಬೇಕಂತ ಹುಮ್ಮಸ್ ಇರುತ್ತೆ. ಏನ್ ಮಾಡ್ಲಿ ಏನ್ ಬಿಡ್ಲಿ ಅಂತ ನನಗೆ ಬಹಳಷ್ಟು ಒಂದು ಆಸಕ್ತಿನೂ ಬರ್ತೈತಿ. ಇದರಿಂದ ಹೊಲದೊಳಗ ದಿನ ಎಷ್ಟು ತಾಸು ಕೆಲಸ ಮಾಡ್ತೀರ ಅಂದಾಜಾಗಿ ಮಂಜುನಾಥ್ ಗೌಡ ಅವರೇ? ಸರ್ ನಾನು ಯೂಶುವಲಿ ಬೆಳಗ್ಗೆ 6 ಎದ್ದ ತಕ್ಷಣ ಜೇನು ಪೆಟ್ಟಿಗೆಲ್ಲ ಒಂದ್ಸರಿ ನೋಡಿಕೆ ಮಾಡ್ತೇನೆ ಸರ್ ನಾನು. ಮತ್ತೆ ಟಿಫನ್ ಆದ್ಮೇಲೆ ಅದ್ರ ಬಗ್ಗೆ ಸ್ವಲ್ಪ ಏನಾದ್ರು ಹೊಸ ವಿಷಯಗಳು ಸಿಕ್ಕರೆ ರೈತರ ಬಗ್ಗೆ ಅವನ್ನೂ ನೋಡ್ತೇನೆ. ಆಮೇಲೆ ಮತ್ತೆ ಸಾಯಂಕಾಲ ಒಂದ್ ರೌಂಡ್ ನೋಡ್ತೇನೆ. ಒಳ್ಳೇದು ಮಂಜುನಾಥ್ ಗೌಡ್ರೆ, ಇದುವರೆಗೆ ತಾವು ತಮ್ಮ ಜೇನು ಕೃಷಿಯ ಅನುಭವದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮ್ಮ ರೈತರ ಜೊತೆ ಹಂಚಿಕೊಂಡ್ರಿ. ನಮಸ್ಕಾರ ಸರ್. ಗುಲ್ಬರ್ಗ ರೇಡಿಯೋ ಸಿಬ್ಬಂದಿ ಅವರಿಗೂ ಮತ್ತು ಶ್ರೋತೃಗಳಿಗೂ ನನ್ನ ಅನಂತ ನಮಸ್ಕಾರಗಳು. ಒಂದು ಸತ್ಯವಾ ನಾವು ತಿಳಿಯುವ, ಒಂದು ವಾಸ್ತವ ನಾವು ಅರಿಯುವ. ಇದುವರೆಗೆ ಜೇನು ಝೇಂಕಾರ, ಜೇನುದುಂಬಿಯ ಸಂರಕ್ಷಣೆ ಸಾಕಣೆ ಔಷಧಿಯ ಮಹತ್ವ ಸಾಕ್ಷಾತ್ಕರಿಸುವ ಸರಣಿ ಕೇಳಿದಿರಿ. ಶೀರ್ಷಿಕೆ ಗೀತ ರಚನೆ ಸೋಮಶೇಖರ್ ಎಸ್ ರುಳಿ, ಸಂಗೀತ ಸಂಯೋಜನೆ ಸಂಜೀವ್ ನಾಮಣ್ಣವರ್. ಶೀರ್ಷಿಕೆ ಗೀತೆ ಹಾಡಿದವರು ದೇವೇಂದ್ರ ಕುಮಾರ್ ಪತ್ತಾರ್, ರೇವಯ್ಯ ವಸ್ತ್ರದಮಠ್, ಉಮಾ ಡಿ ಕುಲಕರ್ಣಿ, ಸ್ನೇಹ ಕುಲಕರ್ಣಿ. ವಾದ್ಯ ಸಹಕಾರ ತಬಲಾ ಪಂಚಾಕ್ಷರಿ ಕಣವಿ, ಕೊಳಲು ಜಯತೀರ್ಥ ಕುಲಕರ್ಣಿ, ಕೀಬೋರ್ಡ್ ಅನಿರುದ್ಧ ದೇಶ್ಮುಖ್, ರಿದಮ್ ಪ್ಯಾಡ್ ವಿಠಲ್ ಪ್ರಸಾದ್. ನಿರ್ಮಾಣ ನೆರವು ಶೋಭಾ ಎನ್ ವಕೀಲ್.